7:35 ಆಕಾಶವಾಣಿ ಹಾಸನ. ಕೃಷಿರಂಗ. ಅಂಧ ಮಕ್ಕಳಿಗೆ ಸಂಪೂರ್ಣ ಉಚಿತ ವಸತಿಯೊಂದಿಗೆ ಶಿಕ್ಷಣ ನೀಡಿ ಬದುಕಿಗೆ ಮಾರ್ಗದರ್ಶನ ಕೊಡುವ ಹಾಸನದ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಗೆ 1-9 ತರಗತಿಗಳಿಗೆ ಪ್ರವೇಶ ಶುರುವಾಗಿದೆ. ಸಂಪರ್ಕಿಸಿ 8073131949. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನು ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಕಡಿಮೆ ಶುಲ್ಕದಲ್ಲಿ ಪಿಯುಸಿ ಮುಗಿಸಬೇಕೆ? ಹಾಸನದ ಹೊಸ್ಲೈನ್ ರಸ್ತೆಯಲ್ಲಿರುವ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನದ ಪಿಯು ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ಗೆ ಸೇರಿಕೊಳ್ಳಿ. ಹಾಸ್ಟೆಲ್ ಸೌಲಭ್ಯವೂ ಇದೆ. ಸಂಪರ್ಕಿಸಿ 98 44 26 64. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಹಾಗೂ ಅಡಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಜಿ ಬೆಳ್ಳೂರಿನ ಕೃಷಿಕ ಬಿಎಂ ಪರಮೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಪಾಳ್ಯ ಹೋಬಳಿಯ ಜಿ ಬೆಳ್ಳೂರು ಗ್ರಾಮದ ಕೃಷಿಕರಾದ ಬಿಎಂ ಪರಮೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಮೇಶ್. ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ವಯಸ್ಸು ತಮಗೆ? ನಮಗೆ 58 ವರ್ಷ. 58 ವರ್ಷ. ಏನ್ ಓದಿದ್ರಿ ತಾವು? ನಾನು ಡಿಗ್ರಿ ಪಾಸ್ ಮಾಡಿಲ್ಲ, ಸೆಕೆಂಡ್ ಡಿಗ್ರಿ ಹೋಗಿ ವಾಪಸ್ ಮಾಡಿದ್ದೀನಿ. ಡಿಗ್ರಿ ವರೆಗೂ ಓದಿದ್ರಿ? ಬಿಕಾಂ. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಮುಂದಕ್ಕೆ ನಮ್ಮ ಫಾದರ್ ಮತ್ತೆ ನಮ್ಮ ಬ್ರದರ್ ಒಬ್ರು ಗೊತ್ತಿರೋದ್ರು, ಆ ಕಾರಣದಿಂದ ಮನೆ ಕೆಲಸ ಮಾಡಕ್ಕೆ ಪ್ರಾಬ್ಲಮ್ ಆಯ್ತು, ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ರಿ. ಮನೆಯಲ್ಲಿ ಎಷ್ಟು ಜಮೀನು ಇತ್ತು? ಮನೆಯಲ್ಲಿ ಜಮೀನು ಇತ್ತು ಸರ್, ಒಂದು 20 ಎಕರೆ ಜಮೀನು ಇತ್ತು. ಅದರಲ್ಲಿ ಎಷ್ಟೊಂದು 10 ಎಕರೆ ನಾನು ಸಾಗು ಮಾಡ್ತಿದ್ದೀನಿ ಸರ್. ಇನ್ ಬಾಕಿದು ಸೇಲ್ ಮಾಡಿದ್ದೀನಿ ಸ್ವಲ್ಪ. ಇರೋದು 10 ಎಕರೆ ಜೀವನ ಮಾಡ್ತಾ ಇದ್ದೀನಿ ಸರ್. 10 ಎಕರೆನಲ್ಲಿ ಜೀವನ ಮಾಡ್ತಾ ಇದ್ರಿ. ಪ್ರಧಾನವಾಗಿ ಕೃಷಿನೇ ಮಾಡಂತದಲ್ವಾ, ಬೇರೆ ಏನಾದ್ರೂ ವ್ಯವಹಾರ ಮಾಡ್ತೀರಾ? ಇಲ್ಲ, ಮೇನ್ ಕೃಷಿನೇ ಸರ್. 10 ಎಕರೆ ಜಮೀನಲ್ಲಿ ಏನೇನು ಹಾಕೊಂಡಿದ್ದೀರಾ ಬೆಳೆಗಳನ್ನು? ಒಂದು 5 ಎಕರೆ ತೋಟ ಮಾಡಿದ್ದೀನಿ, ಅಡಿಕೆ ತೋಟ ಮಾಡಿದ್ದೀನಿ. 5 ಎಕರೆ ಕಾಫಿ ತೋಟ ಮಾಡಿದ್ದೀನಿ. ಅದು ಮಿಶ್ರ ಬೆಳೆಯಾಗಿ ಅಡಿಕೆ ತೋಟಕ್ಕೆ ಕಾಫಿ ಗಿಡ ಹಾಕಿದ್ದೀನಿ, ಮತ್ತೆ ಕಾಫಿ ತೋಟಕ್ಕೆ ಮೆಣಸು ಗಿಡ ಹಾಕಿದ್ದೀನಿ ಸರ್. ಈ ತರ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಹಿಂದೆ ಏನು ಬೆಳೀತಾ ಇದ್ರಿ? ಹಿಂದೆ ಜಾಸ್ತಿ ಭತ್ತ, ಕಾಫಿನು ಇತ್ತು ಸರ್. ಸ್ವಲ್ಪ ಕಾಫಿ ಇತ್ತು. ಶುಂಠಿನು ಬೆಳೆ ಮಾಡಿದ್ದೀನಿ, ಆದ್ರೆ ಶುಂಠಿ ಕಾಮರ್ಷಿಯಲ್ ಬೆಳೆ ಜನ ಸಿಗಲ್ಲ ಅಂತ ಹೋದ ವರ್ಷ ಮಾಡಿದ್ದು, ಈ ವರ್ಷ ಬಿಟ್ಟೆ ಸರ್ ಲಾಸ್ಟ್. ಶುಂಠಿ ತರ ಮತ್ತೆ ಬೇರೆ ಏನಾದ್ರು ತರಕಾರಿ ಬೆಳೆಗಳು ಮಾಡ್ತೀರಾ? ತರಕಾರಿ ಬೆಳೆ ಏನು ಮಾಡಿಲ್ಲ ಸರ್. ಮೊದಲು ಮಾಡಿಲ್ಲ? ಮೊದಲು ಮಾಡಿಲ್ಲ. ಮೊದಲು ಅದೇ ಚೆಂಡು ಪಂಡು ಅಂತ ಹಾಕ್ತಾ ಇದ್ದು, ಆ ಚೆಂಡು ಯಾವ್ದು ಗಿಡಲ್ಲ ಅಂತ ಮತ್ಬಿಟ್ಟು ಹಾಕ್ಬಿಟ್ಟೆ ಸರ್. ನೀರಿನ ಜಾಸ್ತಿ ಬೇಕಾಯ್ತು ಅಂತ. ಈಗ ಪ್ರಧಾನವಾಗಿ ಅಡಿಕೆ ಮತ್ತೆ ಕಾಫಿ ಮಾಡ್ಕೊಂಡಿದ್ದೀನಿ. ಕಾಫಿನೇ ಸರ್. ಕಾಫಿ ತೋಟ ಎಷ್ಟು ಹಳೆದು? ನಮ್ದು 18-20 ವರ್ಷ ಆಯ್ತು ಸರ್ ಈಗ ಮಾಡ್ತಾರ. 18-20 ವರ್ಷ ಆಯ್ತು. ಯಾವ ತಳಿ ಹಾಕೊಂಡಿದ್ದೀರಿ? ನಾನು ಈಗ ರೋಗಷ್ಟ ಹಾಕಿದ್ದೀನಿ, ಮತ್ತೆ ಅರೇಬಿಕಾ ಪಾರ್ಸ್ಮೆಂಟ್ ಬರುತ್ತೆ, ಅದಕ್ಕೆ 8 ಅಡಿಗೆ ಹತ್ತತ್ತರಿ ಹಾಕ್ಬಿಟ್ಟು ಪ್ಲಾಂಟೇಶನ್ ಮಾಡಿದ್ದೀನಿ. ಅದು ಅರೇಬಿಕಾ ಪಾರ್ಸ್ಮೆಂಟ್ ಅನ್ನ ಎಲ್ಲ ಸ್ವಲ್ಪ ಮಿಕ್ಸಲ್ ಹಾಕೊಂಡಿದ್ದೀನಿ ಸರ್. ಏನ್ ಅನುಕೂಲ ಅಂತಾರ ಮಿಕ್ಸಲ್ಲಿ ಹಾಕೊಳ್ಳೋದ್ರಿಂದ? ಮಿಕ್ಸಲ್ ಹಾಕೊಂಡ್ರೆ ಅನುಕೂಲ ಸರ್ ಏನಂದ್ರೆ ಜಾಗ ಶೇಪ್ ಇರುತ್ತೆ, ಮತ್ತೆ ಕೆಳಗಡೆ ಹಳ ಕಮ್ಮಿ ಬರುತ್ತೆ, ಹಳ ಎಲ್ಲ ಕಮ್ಮಿ ಬರುತ್ತೆ, ತರಗಿರುತ್ತೆ, ಜನ ಗೊಬ್ಬರ ಆಗುತ್ತೆ. ಆ ಟೈಲ್ ಮಾಡಿದ್ವಿ ಸರ್. ಅದು ಎಲ್ಲ ಫಸಲು ಚೆನ್ನಾಗಿ ಬರುತ್ತೆ. ಬರುತ್ತೆ ಸರ್. ಕಾಫಿ ಒಳ್ಳೆ ಫಸಲು ಬರಬೇಕು ಅಂತ ಅಂತಂದ್ರೆ ಏನೇನು ಕೆಲಸ ಮಾಡಬೇಕು, ಮತ್ತೆ ಯಾವ್ಯಾವ ಟೈಮಲ್ಲಿ ಏನ್ ಕೆಲಸ ಮಾಡ್ತೀರಾ ವಿವರವಾಗಿ ಹೇಳಿ. ಕಾಫಿಗೆ ಸರ್ ಸ್ಟಾರ್ಟಿಂಗ್ ಹೂವಿನ ಮಳೆ ಆಗಬೇಕು. ಹೂವಿನ ಮಳೆ ಆದಾಗ ಇನ್ನೊಂದು ಔಷಧಿ ಬರುತ್ತೆ, ಔಷಧಿ ಹಚ್ಚಿಬಿಟ್ಟು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಾದ್ಮೇಲೆ ಸರ್ ಗೊಬ್ಬರ ಕೊಡಬೇಕು, ಅಂದ್ರೆ ತಕ್ಕನಾಗಿ ಕೊಡಬೇಕು ಗೊಬ್ಬರನ, ಅಂದ್ರೆ ಕಮ್ಮಿ ಅಂದ್ರೆ 5-6 ಇಂಚ್ ಮಳೆ ಆಗಬೇಕು ಒಂದು ರೌಂಡ್ ಗೊಬ್ಬರ ಕೊಡಕ್ಕೆ. ಅಂದ ಗೊಬ್ಬರ 3 ರೌಂಡ್ ಕೊಟ್ಟರೆ ಸಾಕು, ಒಂದ್ ಎಕರೆಗೆ 4 ಚೀಲದಂಗೆ ಟೋಟಲ್ 12 ಚೀಲ ಬರುತ್ತೆ ನಮ್ಮ 3 ರೌಂಡಿಂದ. ಆ ಟೈಪ್ ಕೊಟ್ಕೋದ್ರೆ ಚೆನ್ನಾಗಿರ್ತದೆ ಸರ್. ಯಾವ ಟೈಮಲ್ಲಿ ಗೊಬ್ಬರ ಕೊಡ್ತೀರಿ? ನಾವು ಜೂನ್ ಜುಲೈ ಅಲ್ಲಿ ಕೊಡ್ತೀವಿ ಸರ್. ಜೂನ್ ಜುಲೈ ಅಲ್ಲಿ ಕೊಡ್ತೀರಿ. ಈಗ ಜೂನ್ ಜುಲೈ ತಿಂಗಳ 2 ತಿಂಗಳಲ್ಲಿ 3 ರೌಂಡ್ ಕೊಟ್ಬಿಡ್ತೀರಾ? ಇಲ್ಲ ಸರ್, ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಒಂದ್ಸರಿ ಕೊಡ್ತೀವಿ, ಆಮೇಲೆ ಫಸಲು ಡಿಪೆಂಡ್ ಅಪನ್ ಮಳೆ ಮೇಲೆ 3rd round ಕೊಡ್ತೀವಿ ಸರ್. ಈಗ ಗೊಬ್ಬರ ಕೊಡ್ತಿರಲ್ಲ ತಾವು, ಒಂದೊಂದು ರೌಂಡ್ ಗೆ ಕೊಡುವಾಗ ಎಷ್ಟು ಕೊಡ್ತೀರ ಒಂದ್ ಗಿಡಕ್ಕೆ? 1 ಎಕರೆಗೆ ಹೇಳ್ತಿದ್ದೆ ನಾನು, 1 ಮೂಟೆ ಯೂರಿಯಾ, 2 ಮೂಟೆ ಪೊಟ್ಯಾಶ್, ರಾಕೋರ್, ಮತ್ತೆ ಇನ್ನೊಂದು ಯೂರಿಯಾ ಬರುತ್ತೆ 1 ಮೂಟೆ. ಅದನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ ಸರ್. ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ ಫಸ್ಟ್ ರೌಂಡ್ ಗೆ. ಸೆಕೆಂಡ್ ರೌಂಡ್ ಯಾವ್ದಾದ್ರು ಕಾಂಪ್ಲೆಕ್ಸ್ ಗಳು, DIP ನ ಸುಫಲನ ಯಾವ್ದಾರು ಹಾಕ್ತೀವಿ ಸರ್. ಮೂರನೇ ರೌಂಡ್ಗೆ ಅದು ಕಾಂಪ್ಲೆಕ್ಸ್ ಯಾವ್ದಾರು ಹಾಕ್ತೀವಿ ಸರ್. ಈಗ ಹೂವೆಲ್ಲ ಸೆಟ್ಟಿಂಗ್ ಆದ್ಮೇಲೆ ಗೊಬ್ಬರ ಕೊಡೋಂಥದ್ದಲ್ವಾ? ಹೂವೆಲ್ಲ ಸೆಟ್ಟಿಂಗ್ ಆಗಿ ಸ್ವಲ್ಪ ಅದು ಕಸಿ ಅದು ಬರುತ್ತೆ, ಕಸಿ ಮತ್ತೆ ಚಿಗುರು ಅದು ಬರುತ್ತೆ ಸರ್ ಮಳೆ ಬಿದ್ದ್ಮೇಲೆ, ಅದೆಲ್ಲ ಕ್ಲೀನ್ ಮಾಡಿಸಿ ಆದ್ಮೇಲೆ ಗೊಬ್ಬರ ಹಾಕ್ಬೇಕು ಸರ್ ಅದು. ಈಗ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತ ಅಂದ್ರೆ, ಫಸಲು ನೋಡ್ಕೊಂಡು ಗೊಬ್ಬರ ಕೊಡಿ ಅಂತ ಹೇಳ್ತಾರೆ. ನೀವ್ ಹಂಗೆ ಕೊಡ್ತೀರಾ ಅಥವಾ ಒಂದ್ ಅಂದಾಜಲ್ಲಿ ಪ್ರತಿ ವರ್ಷ ಎಷ್ಟೇ ಕೊಡ್ತೀರಾ? ಬೇಗಾದಾಗ 2 ರೌಂಡ್ ಹಾಕ್ತೀನಿ ವರ್ಷಕ್ಕೆ, ಫಸಲು ಜಾಸ್ತಿ ಇದ್ದ 3 ರೌಂಡ್ ಹಾಕ್ತೀನಿ ಸರ್. ಆ ಟೈಪ್ ಹೇಳಿದ್ರಿ ಸರ್. ಅದು ವರ್ಷಕ್ಕೆ 2 ರೌಂಡ್ ಕೊಡ್ಬೋದು ನಾವು, ನಮ್ಮ ಇಷ್ಟ ಆದ್ರೆ ಇನ್ನೊಂದು ರೌಂಡ್ ಕೊಡ್ಬೋದು, ಫಸಲು ಮೇಲೆ ಡಿಪೆಂಡ್ ಆಗಿ. ಫಸಲು ನೋಡ್ತೀರಾ? ಫಸಲು ನೋಡ್ತೀವಿ. ಫಸಲು ನೋಡ್ಕೊಂಡು ಫಸಲು ಸ್ವಲ್ಪ ಜಾಸ್ತಿ ಇದೆ, ಅಂದಾಜ್ ಮಾಡ್ತೀವಿ ಈ ವರ್ಷಕ್ಕೆ ಹೋದಷ್ಟಕ್ಕೆ ನಿಮ್ಗೆ ಅಂದಾಜ್ ಮಾಡ್ತೀವಿ ಸರ್. ಅದ್ ನೋಡ್ಕೊಂಡು ಫಸಲು ಜಾಸ್ತಿ ಇತ್ತು ಅಂತ ಅಂತಂದ್ರೆ ಇನ್ನೊಂದು ರೌಂಡ್ ಕೊಡ್ತೀರಿ, ಇಲ್ಲ ಅಂತ ಅಂತಂದ್ರೆ 2 ರೌಂಡ್ಗೆ ಸ್ಟಾಪ್ ಮಾಡ್ಬಿಡ್ತೀವಿ, ಮಾಡ್ಬಿಟ್ಟು ಸ್ಪ್ರೇಗೆ ಮಾಡಕ್ ಶುರು ಮಾಡ್ತೀವಿ ಸರ್ ಅಷ್ಟೇ. ಈ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಹಾಕೋದಿಲ್ವಾ? ಕೊಟ್ಟಿಗೆ ಗೊಬ್ಬರ ಮೊದ್ಲೆಲ್ಲ ಹಾಕ್ತಿದ್ವಿ ಸರ್, ಈಗ ಕೊಟ್ಟಿಗೆ ಗೊಬ್ಬರ ಕಾಸ್ಟ್ಲಿ ಆಗುತ್ತೆ, ಮತ್ತೆ ಲೇಬರ್ ಖರ್ಚು ಜಾಸ್ತಿ ಬರ್ತದೆ ಸರ್. ಗೊಬ್ಬರ ಕೊಡ್ತಾ ಹೋದು ತೋಟದಿಂದ ಗಿಡದೊಳಗೆ ಹಾಕಕ್ಕೆ ಲೇಬರ್ ಖರ್ಚು ಜಾಸ್ತಿ ಬರ್ತವೆ, ಅದಕ್ಕೆ ಗೊಬ್ಬರ ನಿಲ್ಲಿಸ್ಬಿಟ್ಟಿದ್ವಿ. ಏನಿದು ಇದು ಗೊಬ್ಬರ ಹಾಕ್ತಾ ಇದ್ದೀನಿ, ಮತ್ತೆ ಇನ್ನ ಕೋಳಿ ಕುರಿ ಗೊಬ್ಬರ ಬರ್ತವೆ, ಅವು ಪ್ಯಾಕೆಟ್ ಬಂದಿರ್ತವೆ, ಅದು ಕೊಟ್ಟಿಗೆ ಗೊಬ್ಬರಕ್ಕಿಂತ ಈಸಿ ಸ್ವಲ್ಪ ಬುಡ ತಗೊಂಡು ಹಾಕಕ್ಕೆ. ಅದಕ್ಕೆ ಸ್ವಲ್ಪ ಕುರಿ ಗೊಬ್ಬರನ ಒಂದೊಂದ್ಸರಿ ಹಾಕ್ತೀವಿ ಸರ್, 3 ವರ್ಷಕ್ಕೊಂದ್ಸರಿ ಹಾಕೋದಷ್ಟೇ. ಅಷ್ಟಾಗುತ್ತೆ ಸರ್. ಎಲ್ಲಿ ತರ್ತಾರ ಕುರಿ ಗೊಬ್ಬರ? ಅದೇ ಇಲ್ಲೇ ಡೆಲಿವರಿ ಬರ್ತಾರೆ ಸರ್, ಇವ್ರಿಗೆ ಚಿತ್ರದಿಂದ ಬರ್ತಾರೆ, ಅವ್ರಿಗೆ ಆ ಕಂಪ್ನಿ ಲಾರಿ ಹಾಕೊಂಡು ಬಂದ್ಬಿಡ್ತಾರೆ ಸರ್ ಕಡೆ. ಅವ್ರ ಹತ್ರ ಅಕೌಂಟ್ ಕಂಡು ಕೊಡ್ತೀರಿ? ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಮುಟ್ಟಿಗೆ ಸರ್. 2 ವರ್ಷಕ್ಕೊಂದ್ಸರಿ ಕೊಡ್ತಾರೆ, 3 ವರ್ಷಕ್ಕೊಂದ್ಸರಿ ಕೊಡ್ತಾರೆ? ಅದು ಡಿಪೆಂಡ್ ಮಾಡಿ ಸರ್, ಹಂಗೆ ಸರ್. 1 ವರ್ಷ ದನಿ ಗೊಬ್ಬರ ಕೊಟ್ರೆ, 2 ವರ್ಷ ಕುರಿ ಗೊಬ್ಬರ ಈ ಟೈಪ್ ಕೊಡ್ತೀವಿ ಸರ್. ಎಷ್ಟು ಕೊಡ್ತೀರಾ ಅದನ್ನ? ಅದೇ ಸರ್, 1 ಮಂಗ್ರಿ ತಗೊಂಡ್ರೆ 3-4 ಗಿಡಕ್ಕೆ ಹಾಕ್ತೀವಿ ಸರ್. ಒಂದ್ಮಂಕ್ರೆ 4 ಗಿಡಕ್ಕೆ ಹಾಕ್ತೀರಿ? 4 ಗಿಡಕ್ಕೆ ಹಾಕ್ತೀವಿ. ನೋಡ್ಕೊಂಡು ಅದನ್ನ ಕೊಡ್ತಾ ಹೋಗುದು. ಕಾಫಿ ಗಿಡಕ್ಕೆ ಹಾಕ್ತೀವಿ, ಅಡಿಕೆಗೂ ಹಾಕ್ತೀವಿ ಸರ್. ಅಡಿಕೆಗೂ ಹಾಕ್ಬೇಕು ಮೈನ್. ಏನ್ ಸುತ್ತ ಹರಡ್ತೀರಾ ಅಥವಾ ಒಂದ್ ಕಡೆ ಹಾಕ್ತೀರಾ ಹೆಂಗೆ? ಇಲ್ಲ, ಸ್ವಲ್ಪ ಗುಪ್ಪಂಗ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ಅದು ಎರ್ತಾಗಿರ್ತೇ ಮಾಡಿದಾಗ ಇದು ಮಾಡಿದಾಗ ಮಿಕ್ಸ್ ಆಗ್ಬಿಡುತ್ತೆ ಸರ್, ತೋರ್ತೊಳಕ್ಕೆ ಮಾತ್ರ. ಇದು ಮಾತ್ರ ಅಡಿಕೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಗುಡಿ ಹೊಡೆದಂಗ್ ಮಾಡ್ತೀವಿ, ಸ್ಟ್ರೆಚ್ ಮಾಡ್ಬಿಟ್ಟು ಅದು ತುಂಬಿಡ್ತೀವಿ. ಆಗ ಎಲ್ಲೂ ಡ್ರೈ ಆಗಲ್ಲ ಅನ್ನೋ ಲೆಕ್ಕದಲ್ಲಿ ಆ ಟೈಪ್ ಮಾಡ್ತಾ ಸರ್. ಪಕ್ಕದಲ್ಲಿ ಸ್ವಲ್ಪ ಗುಣಿ ಮಾಡಿದಂಗ್ ಮಾಡ್ಬಿಡುದು, ಅದಕ್ಕೆ ತುಂಬಿಡೋದು, ಅದು 1/2 ಮಂಗ್ರಿಯಷ್ಟು ಹಿಡಿಯುತ್ತೆ. ಅದು ಗುಣಿ ಮಾಡ್ಬಿಟ್ಟು ಗೊಬ್ಬರ ವೇಸ್ಟ್ ಆಗಲ್ಲ ಸರ್. ಆ ಟೈಪ್ ಮಾಡ್ತಾ ಇದ್ದೀನಿ. ಈ ಚಿಗುರು ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಟೈಮಲ್ಲಿ ಮಾಡೋದು? ಈಗ ಚಿಗುರು ಟೈಮ್ ಸರ್, ಇದು ಚಿಗುರು ಒಂದೇ ಟೈಮ್ ಅಲ್ಲ, ಮತ್ತೆ ಗೌರಿ ಟೈಮ್ ದೀಪಾವಳಿ ಟೈಮ್ 2 ಸರಿ ಬರುತ್ತೆ ಚಿಗುರು ಕಾಫಿ ತೋಟಕ್ಕೆ. ಈಗ ಒಂದ್ಸರಿ ತೆಗೆದ್ಬಿಟ್ಟು ಸ್ವಲ್ಪ ಕಸಿ ಸೋತ್ರಕ್ಕೆ ಇರುತ್ತೆ, ಕಸಿ ಮಾಡಿಸ್ಬಿಟ್ಟು ಗೊಬ್ಬರ ಹಾಕ್ಬಿಡ್ತೀವಿ. ಗೊಬ್ಬರ ಹಾಕಿ ಎಲ್ಲ ಆದ್ಮೇಲೆ ಇನ್ನೊಂದು ನೋಡು ಚಿಗುರು ಬರ್ತಾಗ ಆ ಕಸಿ ಟೈಪ್ ಬರಲ್ಲ, ಚಿಗುರು ಬರ್ತದೆ. ಆ ಚಿಗುರನ್ನ ನೀಟ್ ಮಾಡ್ಬೇಕು, ಕ್ಲೀನ್ ಮಾಡಿದ್ರೆ ಗಿಡ ದಂಟ ಬರುತ್ತೆ, ಬದ ಬರುತ್ತೆ. ಚಿಗುರು ಬಿಟ್ಟರೆ ಪ್ರಯೋಜನ ಅಲ್ಲ ಸರ್. ಸ್ಟಾರ್ಟಿಂಗ್ ಈಗ ಸೋತ್ರಕ್ಕೆ ತೆಗಿತೀವಿ ಅಂತ ಹೇಳಿದ್ರಲ್ಲ, ಇದು ಸೋತಿದೆ ಅಂತ ಹೇಳಿ ಹೆಂಗ್ ಗೊತ್ತು ಮಾಡ್ಕೊಳ್ಳೋದು ಸರ್? ಗೊತ್ತಾಗತ್ತೆ ಹೆಂಗ ಫಸ್ಟ್ ಬಿಡಲ್ಲ, ಸ್ಟ್ರೈಟ್ ಹಂಗೆ ಇರೋದು ಸರ್. ಒಂದೊಂದು ಫಸ್ಟ್ ಬಿಟ್ಟಿದ್ದು ಕಾಳುಗಳು ಇರ್ತಾವಲ್ಲ, ಅದ ಬಿಡೋದು ಅಲ್ಲಿ ಕಟ್ ಮಾಡೋದು ಸರ್. ಸೋತ್ರಕ್ಕೆ ಅದ್ ನೋಡ್ಕೊಂಡು ಕಟ್ ಮಾಡ್ಬೇಕಾಗುತ್ತೆ. ಹೌದು ಸರ್. ವರ್ಷ ವರ್ಷ ಮಾಡ್ಬೇಕಾಗುತ್ತೆ ಅದನ್ನ? ವರ್ಷ ವರ್ಷ ಲೇಟ್ ಆಗಿ ಮಾಡ್ಬೇಕಾಗುತ್ತೆ ಸರ್. ಇಲ್ಲ, 1 ವರ್ಷ ಬಿಟ್ಟು 1 ವರ್ಷ ಮಾಡೋದು ಮಾಡ್ತಾರೆ, ವರ್ಷ ಮಾಡೋದು ಮಾಡಿಸ್ತಾರೆ ಸರ್. ಅದೇನಿಲ್ಲ. ಅದು ಈ ಚಿಗುರು ಮತ್ತೆ ಕಸಿ ಮಾಡೋದು ಹೆಂಗ್ ಮಾಡೋದು ಅಂತ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗುತ್ತೆ ಇದು ಪ್ರಯೋಜನ ಆಗುತ್ತೆ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಸರ್? ಹೆಂಗ್ ಗೊತ್ತಾಗುತ್ತೆ? ಗಿಡ ರಫ್ ಆಗಿದ್ದಾಗ ಫಸಲು ಕಮ್ಮಿ ಬಿಡುತ್ತೆ ಸರ್. ರಫ್ ಬಿಡಾಕ್ಬಾರ್ದು, ಗಾಳಿ ಆಡ್ಬೇಕು ಗಿಡ ಒಂದ್ ಸ್ವಲ್ಪ, ಚಿಗುರುಗಳು ಎಲ್ಲ ಓಪನ್ ಇರ್ಬೇಕು, ರೆಕ್ಕೆಗಳು ನೀಳ ಇರ್ಬೇಕು. ಆಗ ಗಿಡ ಗಾಳಿ ಆದ್ರೆ ತನಗ ಫಸಲು ಜಾಸ್ತಿ ಬರುತ್ತೆ. ನೆಳಲು ಕಮ್ಮಿ ಇರ್ಬೇಕು ತೋಟದ ಮತ್ತು ನೀರಿನ ಅಂಶ ಜಾಸ್ತಿ ಇದ್ರೆ ನೆಳಲು ತೋಟ ಕಮ್ಮಿ ಇದ್ರೆ ಫಸಲು ಚೆನ್ನಾಗಿರುತ್ತೆ ಸರ್. ಅದು ಗೊತ್ತಾಗುತ್ತೆ ನಿಮ್ಗೆ? ನಿಮ್ಗೆ ಗೊತ್ತಾಗುತ್ತೆ ಸರ್. ಸ್ವಲ್ಪ ರೋಗ ತೋಟಕ್ಕೆ ನೆಳಲು ಕಮ್ಮಿ ಇರುತ್ತೆ, ನರಭಿಕ ಬಾಸ್ಮೆಂಟ್ ಇದಕ್ಕೆ ನೆಳಲು ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಈಗ ಈ ಕಾಫಿ ತೋಟದಲ್ಲಿ ಕಳೆದು ಒಂದು ದೊಡ್ಡ ಸಮಸ್ಯೆ, ಕಳೆ ಹೆಂಗ್ ನಿರ್ವಹಣೆ ಮಾಡ್ತಿದ್ರಿ ಸರ್? ಕಳೆ ಮೊದ್ಲೆಲ್ಲ ನಾವೆಲ್ಲ ಅಂಗಳ ಡಬ್ಬೆಲ್ಲ ಓಡಿಸ್ತಾ ಇದ್ದೋ, ಇವಾಗೆಲ್ಲ ಮಿಷಿನ್ಗಳು ಬಂದ ಮಿಷಿನರಿಸ್ ಬಂದವೆ, ಮಿಷಿನ್ ಓಡಿಸ್ತೀವಿ ಸರ್ ಕಳೆ. ಕಳೆಯನ್ನ ಅಂದ್ರೆ ಈಗ ಒಂದು ಗಿಡ ಕುಡಿರ್ತಾವ, ಮಿಷಿನ್ ಆಗಲ್ಲ, ಡಬ್ಬೆ ಕೊಟ್ಬಿಟ್ಟು ಗುಡ್ಡ ಮಾಡಿ ಗುಡ್ಡ ಮಾಡಿಸ್ಬಿಟ್ಟು ಅಣ್ಣ ಕುಯ್ಯ ಟೈಮಲ್ಲಿ ಬಿದ್ದಣ್ಣು ಕಾಣಂಗೆ ಮಾಡ್ಕೋತೀವಿ. ಈಗೇನು ಅಷ್ಟೇ ತೋಡ ಹಳ ಬರಲ್ಲ, ಬಂದ್ರೆ ಮಿಷಿನ್ ಓಡಿಸ್ತು ಸರ್. ಅದು ಮಿಷಿನರಿಸ್ ಜಾಸ್ತಿ. ಈಗ ಈ ಕಳೆ ಮಿಷನ್ ನೀವೇ ಇಟ್ಕೊಂಡಿದ್ರ ಹೆಂಗೆ? ಕಳೆ ಮಿಷನ್ ಇಟ್ಕೊಂಡಿದೀನಿ ಸರ್, ಒಂದು ಸಾಲ ಅಂದ್ರೆ ಬಾರಿಗೆ ಕೊಟ್ಟು ನಾನು ತೋರಿಸ್ಕೊಡ್ತೀನಿ ಸರ್. ಈಗ ಒಂದ್ಸರಿ ಕಳೆ ಹೊಡೆಸ್ಬೇಕು ಅಂತ ಅಂದ್ರೆ ಎಷ್ಟು ಮಿಷನ್ ಬೇಕಾಗುತ್ತೆ? ನಾಲ್ಕು ಮಿಷನ್ ಬೇಕಾಗುತ್ತೆ ಸರ್. ನಾಲ್ಕು ಮಿಷನ್ ಬೇಕಾಗುತ್ತೆ. ನೀವು ಒಂದು ಇಟ್ಕೊಂಡಿದ್ರೆ ಇನ್ನೊಂದು ಮೂರು ಹೊರಗಡೆಯಿಂದ ತಗತ್ತೀರಿ? ತಗತ್ತೀವಿ ಸರ್. ಏನು ತಗತ್ತಾರ ಅವರು ಕಳೆ ಹೊಡ್ಕೊಡೋದಕ್ಕೆ? ಕಳೆ ಹೊಡೋದಕ್ಕೆ ಗಂಟೆ ಲೆಕ್ಕನೂ ಮಾಡಕ್ ಮಾಡ್ತಾರೆ ಸರ್. ಡೈಲಿ ಬಾಡಿಗೆ ಬರೋರು ಬರ್ತಾರೆ. ಡೈಲಿ ಅಂದ್ರೆ ಈಗ ಬಂದಿದ್ದಾರೆ ನನಗೆ ಇವತ್ತು, ಈಗ ಬೆಳಗ್ಗೆ 7 ಗಂಟೆಗೆ ಬಂದ್ರೆ 12 ವರೆಗೆ ಕ್ಲೋಸ್. 1400 ರೂಪಾಯಿ ಸಂಬಳ ಸರ್ ಅವ್ರಿಗೆ. ಅವ್ರದೇ ಮಿಷಿನ್, ಅವ್ರದೇ ಎಲ್ಲ ಪೆಟ್ರೋಲ್ ಎಲ್ಲ ಅವ್ರದೇ. ನಮ್ಮ ಮಿಷಿನ್ಗೆ ಏನಾದ್ರು ಬಂದ್ರೆ ಅವ್ರಿಗೆ ಗಂಟೆ 100 ಕೊಡ್ತೀನಿ. 6 ಗಂಟೆ ಹೊಡೆದು 600 ರೂಪಾಯಿ ಬರುತ್ತೆ, 5 ಗಂಟೆ ಹೊಡೆದು 500 ರೂಪಾಯಿ ಕೊಡ್ತೀನಿ ಸರ್. ಅದೇ ಮಿಷಿನ್ ನಮ್ದು ಜವಾಬ್ದಾರಿ. ಒಂದ್ ಗಂಟೆಲಿ ಎಷ್ಟು ಹೊಡಿಬಹುದು? ಒಂದ್ ಗಂಟೆಲಿ ಅಳಿದ ಮೇಲೆ ಡಿಪೆಂಡ್ ಸರ್. ಇದು ಹುಲ್ಲು ಜಾಸ್ತಿ ಇದ್ರೆ ಸಾಕಲ್ಲ, ಹಳ ಇದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೊಡಿಬಹುದು ಸರ್. ಅಳಿದ ಮೇಲೆ ಡಿಪೆಂಡ್ ಸರ್. ಈಗ ಮಿಷನ್ ಇಟ್ಕೊಂಡು ಕಳೆ ನಿರ್ವಹಣೆ ಮಾಡೋದೇ ಒಳ್ಳೇದು ಅಂತಾರೆ ಅಲ್ವಾ? ಮಾಡೋದು ಒಳ್ಳೇದು ಸರ್. ಒಂದ್ ದಿವಸ ಆಗೋದು 4 ದಿವಸ ಅಂದ್ರೆ ನಮಗೂ ಸ್ಟ್ರೈನ್ ಆಗುತ್ತೆ ಹೊಡೆಯಕ್ಕೆ. ಜಲ್ದಿ ಜಲ್ದಿ ಆದ್ರೆ ನಮ್ಗೊಂದು ಸ್ವಲ್ಪ ಉಳಿಯುತ್ತಲ್ಲ ಅಂತ ನಾವು ಬೇರೆ ಕರ್ಕೊಂಡು ಹೊಡಿತೀವಿ ಸರ್. ಮಾಡ್ತೀವಿ ಅಷ್ಟೇ ಸರ್. ನೆರಳಿಗೆಲ್ಲ ಏನ್ ಹಾಕೊಂಡಿದ್ರಿ? ನೆರಳಿಗೆಲ್ಲ ಸಿಲ್ವರ್ ಹಾಕಿದ್ವಿ ಸರ್. ಆಳ್ವಣ ಸಿಲ್ವರ್, ಆಳ್ವಣ ಸಿಲ್ವರ್ ಸಮ ಪ್ರಮಾಣದಲ್ಲಿ ಹಾಕೊಂಡಿದ್ರೆ ಹೆಂಗೆ? ಅದೇ 10 ಅಡಿ ಲೆಕ್ಕದಲ್ಲಿ ಹಾಕಿದ್ವಿ ಸರ್. ಸಿಲ್ವರ್ 10 ಅಡಿ ಲೆಕ್ಕದಲ್ಲಿ ಹಾಕಿದೀನಿ. ಸ್ವಲ್ಪ ಜಾಸ್ತಿ ಆದ್ರೆ ಅದೇ ಮರಗಸಿ ಟೈಪ್ ಅಲ್ಲಿ ನೆಲದಲ್ಲಿ ಕಳಿಸ್ತೀವಿ. ಓಪನ್ ಬಿಟ್ಟಾಗ ಸ್ವಲ್ಪ ಗಾಳಿ ಆಡೋ ಚೆನ್ನಾಗಿ ತೋಟ. ತಪ್ಪೇ ನೀರನ್ನು ಕೊಡ್ತೀವಿ ಸರ್. ನೀರ್ ಹೆಂಗ್ ಕೊಡ್ತೀರಿ? ನೀರು ಅದೇ ಸ್ಟಾರ್ಟ್, ಈಗ ಮಳೆ ಬರಲಿಲ್ಲ ಸರ್. ಈಗೇನ ಈಗ 3 ತಿಂಗಳಲ್ಲಿ ನೀರು ಹೊಡಿತಾ ಇದ್ದು, ಈ ಮಳೆ ಸ್ವಲ್ಪ ಪ್ರಮಾಣ ಬಂತು, ಈಗ ನೀರು ಸ್ಟಾಪ್ ಮಾಡಿದೀವಿ. ಈಗ ನೀನ್ ಸಾಕದೆ ಇನ್ನೊಂದು 5 ದಿವಸಗಳು ಒಳ್ಳೆ ಮಳೆ ಆದ್ರೆ ನಮ್ಗೆ ಇವತ್ತು ಕಾಫಿ ತೋಟಕ್ಕೆ ಮಳೆನೇ ಬೇಡ, ಇದಿಷ್ಟು ಬರ್ತಾ ಇರ್ತಲ್ಲ ಮಾನ್ಸೂನ್ ಡಿಪೆಂಡ್ ಆಗುತ್ತೆ ಸರ್ ನಮ್ಗೆಲ್ಲ. ಹಂಗೆ ಅದನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೋಗಬೇಕಾಗುತ್ತೆ. ಏನ್ ಕೊಳವೆ ಬಾವಿ ಇದಾವಾ? ಹಂಗೆ ಕೊಳವೆ ಬಾವಿ ಇದೆ ಸರ್. ಎಷ್ಟಿದಾವೆ ಕೊಳವೆ ಬಾವಿ? ಈ ತರ ಒಂದು ಈ ತೋಟ ಬೇರೆ ಅರ್ಥ ತಗೋತೀನಿ, ನೀರು ಬರಲಿಲ್ಲ, 2 ಫೇಲ್ ಅದು. ಅಲ್ಲಿಂದ ಕೊಳವೆ ಬಾವಿ 2 ಇದಾವೆ ಸರ್. 2 ಅಲ್ಲೂ ಎರಡು ನೀರಿದೆ, ಟೋಟಲ್ 4 ಇದೆ ಸರ್. ಅಷ್ಟರಲ್ಲೂ ನಿಮ್ಗೆ ಬೇಸಿಗೆಲ್ಲ ನೀರು ಹೊಡ್ಕೊಬಿಡ್ತೀರಿ? ನೀರು ಹೊಡ್ಕೊಬಿಡ್ತೀವಿ ಸರ್. ಬೇರೆ ಇನ್ನೇನೇನು ಕೆಲಸ ಇರುತ್ತೆ ಕಾಫಿಗೆ? ಕಾಫಿಗೆ ಇನ್ನೇನು ಸರ್, ಸ್ಪ್ರೇ ಯಾವ್ದಕ್ಕೆ ಮಾಡಬೇಕು ಮತ್ತೆ ಯಾವ ಟೈಮಲ್ಲಿ ಮಾಡಬೇಕು ಸ್ಪ್ರೇ ಸರ್? ಈಗ ಹೂವೆಲ್ಲ ಈಚ್ ಆಗ್ತಾವೆ ಸರ್. ಈಗ ಜೂನಲ್ಲಿ ಮಳೆ ಹಿಡಿಯುತ್ತೆ ಅನ್ನೋ ಟೈಮಲ್ಲಿ ಒಂದು ಸ್ಪ್ರೇ ಮಾಡಬೇಕು. ಮತ್ತೆ ಹಣ್ಣು ಒಂದೇ ಸಮ ಹಣ್ಣು ಬರುತ್ತೆ ಅಂತ ಭಾಗ, ಹಣ್ಣಿನ ಕುಲಿ ಬಂದಾಗ ಒಂದೇ ಸಮ ಹಣ್ಣು ಬಿಡುತ್ತೆ, ಆಗ ಮೈತ್ತು ಸುಣ್ಣ ಮಾಡ್ಬಿಡ್ತೀವಿ. ಆಗ ಒಂದೇ ಸಮ ಹಣ್ಣು ಬೇಕು, ಕುಯ್ಯೋಕ್ಕೂ ಸರಿ ಆಗುತ್ತೆ ಅಂತ. ಅದು ಗೌರಿ ಮೇಲೆ ದೀಪಾವಳಿ ಒಳಗೆ ಮಾಡ್ತೀವಿ. ಗೌರಿ ಮೇಲೆ ಮತ್ತೆ ದೀಪಾವಳಿ ಒಳಗೆ ಮಾಡ್ಬಿಡ್ತೀವಿ, ಸ್ಪ್ರೇ ಮಾಡ್ತೀವಿ ಸರ್. ಏನ್ ಸ್ಪ್ರೇ ಮಾಡ್ತೀರ, ಏನಕ್ಕೆ ಮಾಡೋದು ಅದು ಸರ್? ಈಗ ಫಸ್ಟ್ ನಾವು ಕಾಂಟಾಪ್ಲೆಸ್ ಅಂತ ಬರ್ತಾ ಇದ್ವಿ ಸರ್. ಅದು ತೊಟ್ಟು ಗಟ್ಟಿ ಇರಕ್ಕೆ, ಕಾಯಿ ಮಳೆ ಜಾಸ್ತಿ ಆಗಿ ಉದುರದಂಗೆ, ಜಾಸ್ತಿ ಏನಾದ್ರೂ ಕಾಯಿ ಉದ್ಬಿಡ್ತವೆ, ಅದಕ್ಕೆ ತೊಟ್ಟು ಗಟ್ಟಿ ಇರಲಿ ಅಂತ ಕಾಯಿಗೆ ಕಾಂಟಾಪ್ಲೆಸ್ ಅಂತ ಸ್ಪ್ರೇ ಮಾಡ್ತೀವಿ. ಈಗ ಎಂತದ್ದು ಬದಿದವೆ ಅದು ಹೊಡಿರಿ ದೊಡ್ಡಿರಿ ಅಂತ ನಾವು ಮದ್ದಿಂದ ಕಾಂಟಾಪ್ಲೆಸ್ ಹೊಡಿತಾ ಇದೀನಿ. ಅದೇ ಹೊಡಿತಾ ಇದ್ದೀನಿ ಸರ್. ಅದನ್ನೇ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮೈತ್ರ ಸುಣ್ಣ ಹೊಡಿದ್ವಿ ಸರ್. ಈಗೇನು ಕಾಯಿಲೆ ಅಥವಾ ರೋಗ ಬರಲಿ ಬರ್ದನೆ ಇರಲಿ ಹೊಡಿತಾ ಇರ್ತೀರೋ ಅಥವಾ ಬಂದ್ರೆ ಮಾತ್ರ ಹೊಡಿತೀರಾ? ಅದು ಮಾಡ್ಲೇಬೇಕು ಸರ್. ಮಾಡ್ಲೇಬೇಕು ಸರ್. ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಆಗುತ್ತೆ? ಮಾಡ್ಲಿಲ್ಲ ಅಂದ್ರೆ ಸರ್ ಇರ್ಬೆಗಳು ಜಾಸ್ತಿ ಆಗ್ತವೆ, ಮತ್ತೆ ಕಂಬಿ ಹುಳುಗಳು ಜಾಸ್ತಿ ಆಗ್ತವೆ, ಕೊಳವೆ ರೋಗ ಅಂತ ಬರ್ತಲ್ಲ ಸರ್, ಅವೆಲ್ಲ ನಿಯಂತ್ರಣ ಆಗುತ್ತೆ ಸರ್. ಅದೇ ಹಂಗಾಗಿ ಅದನ್ನ ಮಾಡ್ಲೇಬೇಕಾಗುತ್ತೆ. ಗಿಡನೂ ಬಾರಿ ನೀಳ ಚೆನ್ನಾಗಿರುತ್ತೆ ಸರ್, ಆರೋಗ್ಯ ಇರುತ್ತೆ ಸರ್. ಮಳೆಗಾಲದಲ್ಲಿ ನಿಮ್ ಭಾಗದಲ್ಲಿ ಸ್ವಲ್ಪ ಜಾಸ್ತಿನೆ ಮಳೆ ಆಗುತ್ತೆ, ಆ ಟೈಮಲ್ಲೆಲ್ಲ ಹೆಂಗೆ ನಿರ್ವಹಣೆ ಮಾಡ್ತಾರೆ ಮತ್ತೆ ಏನ್ ಕೆಲಸ ಇರುತ್ತೆ ಅವಾಗ? ಮಳೆಗಾಲದಲ್ಲಿ ಸರ್ ಸ್ವಲ್ಪ ದಿವಸ ಮಳೆ ಇದ್ರೆ ಕಸರೆ ಕೊಡಲ್ಲ, ತೋಟದ ಕಸ ಮರ ಗಿರ ಬೀಳ್ತೇವೆ ಮಾಡ್ತೇವೆ ಅಂತ. ಈಗ ಏನಂದ್ರೆ ಆ ಟಿಪೆಂಡ್ ಕರೆಕ್ಟಾಗಿ ನೋಡ್ಕೊಂಡು ಮಳೆ ಉಳವಾದಾಗ ಗೊಬ್ಬರ ಹಾಕೋದು ಎಲ್ಲ ಮಾಡ್ತೀವಿ. ನಮಗೇನು ಕಮ್ಮಿ ಅಂದ್ರೆ 40 ಇಂಚಿಂದ 60 ಇಂಚ್ ಮಳೆ ಆಗೋದು ಸರ್ ಅಷ್ಟೇ. ನಮಗೆ 60 ಇಂಚ್ ಆದ್ರೆ ಹೆವಿ ಆದಂಗೆ, ನಮಗೆ 60-70 ಇಂಚ್ ಕಡೆ ನಮ್ಮ ಏರಿಯಾ ಅದೇ ಹೆವಿ. ಹೋದ ವರ್ಷ 80 ಇಂಚ್ ಆಯ್ತು ನಮಗೆ, ಅಷ್ಟು ಹೆವಿ ಆಯ್ತು ಹೋದ ವರ್ಷ. ಹೋದ ವರ್ಷ ಹೆವಿ ಆಯ್ತು, ನಮ್ಮ ಅಡಿಕೆ ಫಸಲಲ್ಲಿ ಉದುರೋಗ್ಬಿಟ್ಟು ಹೇಳ ಇದು ಕುಳೇರಾಗ ಬಂದ್ಬಿಡ್ತು. ಅದಕ್ಕೂ ಈಗ ಅಡಿಕೆಗೆ ಮೀಲ್ತು ಸುಣ್ಣ ಹೊಡಿದ್ರೆ ಸ್ಪ್ರೇ ಮಾಡಿಸಿ ಅಂತಿದ್ದಾರೆ. ಆಚೆ ವರ್ಷ ಮಾಡಿಸಿದ್ದೆ, ಹೋದ ವರ್ಷ ಮಾಡಿಸಿಲ್ಲ. ಆಚೆ ವರ್ಷ ಒಂದು ಕಾಯಿ ಉದುರಿಲ್ಲ. ಈಗ ನೋಡಿದ್ರೆ ಒಡೆಯೋದು ಬೆಸ್ಟ್ ಅನ್ನೋ ಕಾಣುತ್ತೆ ಅದು ಅಡಿಕೆಗೆ. ಈಗ ನಿಮಗೆ ಕಾಫಿ ಎಷ್ಟಾಗುತ್ತೆ ಒಂದು ವರ್ಷದಲ್ಲಿ? ಕಾಫಿ ಸರ್ ಅಷ್ಟರಲ್ಲಿ ಅವರೇಜ್ ಆಗುತ್ತೆ ಸರ್ ನನಗೆ. ಈ ವರ್ಷ ಒಂದು 25 ಚೀಲ ಅಪಾರ್ಟ್ಮೆಂಟ್ ಆಗಿದೆ, ಹೋದ ವರ್ಷ ಒಂದು 10 ಚೀಲ ಜಾಸ್ತಿ ಆಗಿತ್ತು. ರೋಗಷ್ಟ ಅವರೇಜ್ ಆಗಿದೆ ಸರ್, 40-45 ಚೀಲ ಆಗಿದೆ ಸರ್. ಏನೆಲ್ಲ ಪಲ್ಪರ್ ಮಾಡಿಸ್ತೀರ? ಹೆಂಗೆ ಪಲ್ಪರ್ ಮಾಡಿಸ್ತೀವಿ ಸರ್, ಅರ್ಬಿಕ ಮಾತ್ರ ಪಲ್ಪರ್ ಮಾಡಿಸ್ತೀವಿ, ರೋಗಷ್ಟ ಮಾಡಿಸಲ್ಲ ಸರ್. ಎಲ್ಲಿ ಮಾಡ್ತೀರಾ ಪಲ್ಪರ್? ಪಲ್ಪರ್ ಇಲ್ಲೇ ಪಕ್ಕದಲ್ಲಿ 1 ಕಿಲೋಮೀಟರ್ ಅಲ್ಲಿ ನಮ್ಮ ಶಾಂತರಾಜು ಅಂತ ಇದಾರೆ, ಸಿಲ್ಮಿ ಹತ್ರ ಅಲ್ಲಿ 1 ಕಿಲೋಮೀಟರ್ ಮಾಡಿಸ್ಕೊಂಡು. ಅವತ್ತೇ ಮಾಡಿಸ್ಬಿಡ್ತೀರಾ ಇಲ್ಲ 2-3 ದಿವಸ? 2 ದಿವಸ ಸರ್, ಡಿಪೆಂಡ್ ಅಪಾನ್ ಬಾಡಿಗೆಗಳು ಕೊಡ್ಬೇಕಲ್ಲ. 50 ಚೀಲ ಹಾಕಿರೋದೇ ಬಾಡಿಗೆ, 20 ಚೀಲ ಹಾಕಿರೋದೇ ಬಾಡಿಗೆ. 2 ದಿವಸಕ್ಕೊಂದ್ಸತಿ 3 ದಿವಸಕ್ಕೊಂದ್ಸತಿ ಮಾಡಿಸ್ಕೊಂಡ್ಬಿಡ್ತೀವಿ ಸರ್. ಎಲ್ಲ ಒಂದ್ ಕಡೆ ಇಟ್ಕೊಂಡಿರ್ತೀರಿ? ಒಂದ್ ಕಡೆ ಇಟ್ಕೊಂಡಿರ್ತೀವಿ. ಚೀಲ ಏನು ಮೂಟೆಲ್ಲ ಚೀಲ ಕಟ್ಟೆ ಇಟ್ಬಿಟ್ರೆ ತೊಂದ್ರೆ ಇಲ್ವಾ? ತೊಂದ್ರೆ ಇಲ್ಲ ಸರ್, ಇನ್ನು ಒಳ್ಳೇದೇ. 1 ದಿವಸ 2 ದಿವಸ ಒಂದ್ ಕುಯ್ ಕಟ್ಟಿಟ್ಟು ಒಳ್ಳೇದೇ, ಚೆನ್ನಾಗಿ ಹೊಳಗುತ್ತೆ. ಹೊಳಗುತ್ತೆ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತದೆ. ಕಾಫಿ ಸಿಪ್ಪೆ ಬರುತ್ತಲ್ಲ, ಅದೇನಾದ್ರು ಬಳಕೆ ಮಾಡ್ತಾರೆ ತಂದು? ಕಾಫಿ ಸಿಪ್ಪೆ ಅವ್ರು ಹೇಳ್ತಾರೆ, ನಮ್ಮ ಫ್ರೆಂಡ್ ತಗೊಂಡೋಗಿ ಕಾಂಪೋಸ್ಟ್ ಮಾಡಿ ಅಂತ. ಕಾಂಪೋಸ್ಟ್ ಮಾಡಕ್ಕೆ ನಾವು ದನಿಂಗ್ ಗೊಬ್ಬರನ ಕೊಡಬೇಕು, ಇದ್ನುಕೊಂಡು ಕಾಂಪೋಸ್ಟ್ ಮಾಡಿ ಖರ್ಚು ಸಿಕ್ಕಾಬರೆ ಬರ್ದ ಸರ್. ಅದು ಒಂದು ಗುಂಡಿ ಜೇಸಿಗಳ ಗುಂಡಿ ತೋರಿಸಲ್ಲ ಮಾಡೋತ್ತಿಗೆ. ಅದು ನಾವು ಏನು ಈಸಿಗೆ ಹೋಗ್ತೀವಿ, ಒಂಗಡೆ ತಂದು ಗೊಬ್ಬರ ಹಾಕೊಡೋದು ಸರ್, ಹಂಗೆ ಮಾಡ್ತಾ ಇದ್ದೀನಿ. ಅವರು ಫ್ರೀಯಾಗಿ ತಗೊಂಡೋಗಿ ಅಂತಾರೆ, ನಾನು ತಗೊಂಡೋಗ್ಕು ಕಾಂಪೋಸ್ಟ್ ಮಾಡೋಂಗಿದ್ರೆ ತರ್ಬೋದು, ಸುಮ್ ಸುಮ್ಮನೆ ಯಾಕೆ ತರೋದು ತಂದಿಲ್ಲ ಸರ್ ಅಷ್ಟೇ ಸರ್. ಅವರು ಗೊಬ್ಬರ ಮಾಡ್ತಾರ ಅದನ್ನ ಕಾಂಪೋಸ್ಟ್ ಮಾಡ್ತಾರೆ? ಅವ್ರು ಮಾಡ್ತಾರೆ ಸರ್. ಅವರೇ ಬಳಕೆ ಮಾಡ್ತಾರ ಮಾರಾಟ ಮಾಡ್ತಾರ? ಇಲ್ಲ, ಅವರು ಮಾರಾಟ ಮಾಡಲ್ಲ, ಅವ್ರು ಸ್ವಂತ ಎಷ್ಟು ಬೇಕಷ್ಟು ಮಾಡ್ಕೊತಾರೆ. ಉಳಿದಿದ್ದ ನಮ್ಮ ಫ್ರೆಂಡ್ ಎಲ್ಲ ಕಾಪಿ ಸಿಬ್ಬ ಬೇಕಾದ್ರಿಗೆ ತಗೊಂಡೋಗಿ ಎಷ್ಟು ಬೇಕಾ ತಗೊಂಡೋಗಿ ಅಂತ ಹೇಳ್ತಾರೆ. ನಾವು ಯಾವಾಗ ಡ್ರೈಕ್ಗಳಲ್ವಾ, ಆ ಟೈಪ್ ಹೇಳ್ತಾರೆ ಸರ್. ನೀವು ಯಾವಾಗ್ಲೂ ಪ್ರಯತ್ನ ಮಾಡ್ಲೇ ಇಲ್ಲ ಅದನ್ನ? ಕಾಂಪೋಸ್ಟ್ ಮಾಡೋದನ್ನ ಈ ವರ್ಷ ಮಾಡ್ಬೇಕು ಅಂದ್ರೆ, ತೆಂಗಿನ ಅಡಕೆ ಗರಿ ಎಲ್ಲ ಸೇರಿಸಿ ಒಂದು ಜೆಸಿಬಿ ಗುಂಡಿ ಹೊಡ್ಸ್ಬಿಟ್ಟು ಹಾಕ್ಸ್ಬಿಟ್ಟು ಗರಿ ಎಲ್ಲ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಕಾಫಿ ಸಿಪ್ಪೆನು ಸ್ವಲ್ಪ ಗೊಬ್ಬರ ಗೊಬ್ಬರ ಹೊಡ್ಸಾಕಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಈ ಪಲ್ಪರ್ಗೆಲ್ಲ ಎಷ್ಟು ದುಡ್ಡು ತಗೋತಾರೆ ಪಲ್ಪರ್ ಮಾಡ್ಕೊಡೋಕೆ? ಅದು ಬೂಷಲ್ ಲೆಕ್ಕ ಸರ್, ಬೂಷಲ್ ಲೆಕ್ಕ. ಒಂದು ಬೂಷಲ್ಗೆ 80 ರೂಪಾಯಿ ತಗೋತಾರೆ ಸರ್. 80 ರೂಪಾಯಿ? ಎಷ್ಟು ಕೆಜಿ ಬರುತ್ತೆ ಒಂದು ಬೂಷಲು ಅಂದ್ರೆ? ಒಂದು ಬೂಷಲು ಒಂದು 16 ಕೆಜಿ ಬರುತ್ತೆ. 16 ಕೆಜಿ ಬರುತ್ತೆ ಒಣಗಿದ್ರೆ? ಒಣಗಿದ್ರೆ. ಹಸಿ ಇದ್ದಾಗ? ಹಸಿ ಇದ್ದಾಗ ಅದೇ ಡಬ್ಬಲ್ ಹಸಿದು 30-35 ಕೆಜಿ ಬರುತ್ತೆ. ಬರ್ಬೋದು ಅಷ್ಟೇ ಅಷ್ಟೇ ಸರ್. ಆ ಬೂಷಲಿಗೆ ಒಂದ್ಸರಿ ಮಾಡ್ತಾರೆ ಎಷ್ಟು ಬೂಷಲು ಸಿಗುತ್ತೆ ನಿಮಗೆ? ನಾವು ವಾರಕ್ಕೆ 3 ದಿವಸ ಹೋಗ್ತಿರ್ತೀವ, 15 ಬುಷ್ಲು 20 ಬುಷ್ಲು ಮಾಡಿಸ್ಕೊ ಬರ್ತಾ ಇರ್ತೀವಿ ಸರ್. ಮನೆ ಮನೆಗೆ ಬಾಡಿಗೆ ಕೊಟ್ಕೊಂಡು ರೆಂಟ್ ಕೊಟ್ಕೊಂಡು ಮಾಡಿಸ್ಕೊ ಬರ್ತೀವಿ ಸರ್. ಅದನ್ನ ತಂದು ಮತ್ತೆ ಒಣಗಿಸ್ಬೇಕಲ್ವ ನೀವು? ಒಣಗಿಸ್ಬೇಕು ಸರ್. ಅದು ಒಣಗಿಸಕ್ಕೆ ಸರ್ ಮಳೆಗಾಲದಲ್ಲಿ ಏನಾದ್ರು ಬಂದ್ರೆ ಭಾರಿ ಹಿಂಸೆ ಸರ್. ಅರಬಿಕ್ ಅಪಾರ್ಟ್ಮೆಂಟ್ ಒಳ್ಳೆ ಬಿಸಿಲಾಗಬೇಕು, ಒಂದೇ ಬಿಸಿಲಾದ್ರೆ 3-4 ಲಕ್ಷಕ್ಕೆ ಒಣಗಿಸ್ ಸರ್. ಬಿಸಿಲಲ್ಲ ಅಂದ್ರೆ ಅಯ್ಯೋ ಅದು ಎತ್ತಾಡೋದು ಮಾಡೋದು ನೋಡಿದ್ರೆ ಮಳೆ ಬಂತು ಅಂದ್ರೆ ಭಾರಿ ಹಿಂಸೆ ಆಗುತ್ತೆ ಮಾತ್ರ ನಮ್ಗೆ. ಈ ಕಣಕ್ಕೆ ಕಾಫಿ ಸಬ್ಸಿಡಿ ಕೊಡ್ತೀವಿ ಅಂತಂದ್ರೆ ಕೊಡ್ತಾ ಇಲ್ಲ, ಹೋದ ವರ್ಷ ಗ್ರಾಂಟ್ ಕೇಳಿದ್ರು. ನಾನು ಕೆಸ್ಟ್ ಹಾಕಿದ್ದೀನಿ ಸರ್ಕ್ಕೆ, ಸೀನಿಯಾರಿಟಿ ಬಂದಿಲ್ಲ ಅಂತ ಹೇಳಿದಾರೆ. ಕಣಕ್ ಒಂದು ಕೊಟ್ಟಿದ್ದೀನಿ ನಾನು, ಒಂದು ಕಣಕ್ ಕೊಟ್ಟರೆ ಒಳ್ಳೇದಾಗುತ್ತಲ್ಲ ಮಾಡ್ಕೊಳಕ್ಕಿಂತ ಕಣಕ್ ಅರ್ಜಿ ಕೊಟ್ಟಿದ್ದೀನಿ, ಸಬ್ಸಿಡಿ ಕೊಡ್ತಾರಂತೆ, ನಾವು ಕ್ಲೈಮ್ ಹಾಕಿದೀವಿ ಆಮೇಲೆ ಸಬ್ಸಿಡಿ ಕ್ಲೈಮ್ ಮಾಡಿಕೊಡ್ಲಿ ಅಂತ ಹೇಳಿದಾರೆ. ಇನ್ನೊಂದೇನು ಸೀನಿಯಾರಿಟಿ ಇಲ್ಲ ಅಂತ ಹೇಳಿದಾರೆ, ಈ ತಿಂಗಳ ಬರುತ್ತೆ ಅಂತ ಹೇಳಿದಾರೆ ಸರ್. ಕಾಫಿಗೌಡಲ್ಲಿ ಕಣ ಮಾಡ್ಕೊಂಡ್ರೆ ಒಳ್ಳೇದು, ಕಣ ಮಾಡ್ಕೊಂಡ್ ಒಳ್ಳೇದು ಸರ್. ಈಗ ಮತ್ತೆ ಎಲ್ಲಿ ಒಣಗಿಸ್ತೀರಿ? ಈಗ ನಾವು ಟಾಪರ್ ಮೇಲೆ ಒಣಗಿಸ್ತೀವಿ. ಈ ಮಳೆ ಇತ್ತು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ? ಮಳೆ ಇತ್ತು ಅಂದ್ರೆ ಕಷ್ಟ ಕಷ್ಟ ಬಿಡೋದು, ಅದು ಈ ಆ ಟೈಮ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬರೋ ಬಂದು ಹಿಂಗೆ ಮಳೆ ಹಾಕಿರ್ತೀವಿ, ಗುಡ್ಡೆ ಮಾಡೋಕ್ಕೂ ಬಿಡೋಕ್ಕಿಲ್ಲ ಸರ್, ನೆಂದ್ರೆ ಕ್ವಾಲಿಟಿ ಹಾಳಾಗುತ್ತೆ. ಅದು ಸರ್, ಈಗ ಈ ಬೆಳೆ ಬರುತ್ತಲ್ಲ ಕಾಫಿದು, ಅದು ಚೆನ್ನಾಗಿ ಒಣಗಬೇಕು ಅಂತ ಅಂತಂದ್ರೆ ಎಷ್ಟು ದಿವಸ ಒಣಗಿಸ್ಬೇಕು? ಅದು ಕರೆಕ್ಟಾಗಿ ಈಗ 4 ಬಿಸಿಲು ಒಣಗಿದ್ರೆ ಸಾಕು ಸರ್, ಅದಕ್ಕೂ ಮಾಯಿಷರ್ ಇರುತ್ತೆ, ಇಷ್ಟು ಮಾಯಿಷರ್ ಇದ್ರೆ ತಗೋತಾರೆ. 12 ಮೇಲೆ ಇರಬೇಕು, 13 ಹೊರಗಿದ್ರೆ ಮಾರ್ಕೆಟ್ಗೆ ರೆಡಿ ಇದೆ ಅಂತ. 12 ಮೇಲೆ ಇರಬೇಕು, 13 ಒಳಗಡೆ ಒಳಗಿರ್ಬೇಕು ಸರ್. ಅದಿದ್ರೆ ಒಳ್ಳೆ ಇದು, ಒಳ್ಳೇದು ಸರ್. ನೀವು ಮಾಯಿಷರ್ ನೋಡ್ಕೊಂಡು ಒಣಗಿಸ್ತೀರಾ ಹೆಂಗೆ? ಮಾಯಿಷರ್ ನಾವು ಮಾರ್ಬೇಕಾದ್ರೆ ಟೆಸ್ಟಿಂಗ್ ಮಾಡಿಸ್ಕೊಬರ್ತೀವಿ ಸರ್, ಒಣಗಿದೆಯಾ ಇಲ್ವಾ ಅಂತ. ಅಕಸ್ಮಾತ್ 1 ಬಿಸಿಲು ಬೇಕಂದ್ರೆ ಒಣಗಾಗ್ತೀವಿ, ಇಲ್ಲ ಅಂದ್ರೆ ಸರಿ ಇದೆ ಅಂತ ಕಟ್ಟಿರ್ತೀವಿ ಸರ್. ಅದೇ ಈಗ 12-13 ಇರಬೇಕು ಅಂತ ಅಂತಂದ್ರೆ ಹೆಂಗ್ ಕಾಪಾಡೋದು ಅದನ್ನ? ಮೆಂಟ್ ಗೊತ್ತಾಗುತ್ತೆ ಸರ್ ನಮ್ಗೆ, ಗೊತ್ತಾಗುತ್ತೆ ಸರ್. ಸ್ವಲ್ಪ ಎಲ್ಲ ಕಡ್ದು ನೋಡಿದ್ರೆ ಕಟ್ ಅಂತ ಇದಾದ್ರೆ ಸ್ವಲ್ಪ ಒಣಗಿದೆ ಅಂತ ಗೊತ್ತಾಗುತ್ತೆ. ಸೇಲ್ ಮಾಡ್ಬೇಕಾದ್ರೆ ಅವರೇ ತಗೊಳ್ಳೋರೇ ಬೇಕಾದ್ರೆ ಮೈಸೂರು ಟೆಸ್ಟ್ ಮಾಡಿಸ್ಕೊತಾರೆ, ಅಲ್ಲೇ ಮನೆ ಹತ್ರ ಮಾಡ್ತಾರೆ. ಈಗ ಚೆರಿ ಇರುತ್ತಲ್ಲ, ಅದನ್ನ ಎಷ್ಟು ದಿವಸ ಒಣಗಿಸ್ತೀರಾ ಮತ್ತೆ ಹೆಂಗೆ ಇಡ್ತೀರಿ ಸರ್? ಬಿಸಿಲು ಜಾಸ್ತಿ ಬೇಕು ಚೆರಿ, ರೋಗ ಚೆರಿ ಅಲ್ಲ, ಬೋಡ ಆದ್ರೆ 12 ಬೇಕಾಗುತ್ತೆ. ಕರೆಕ್ಟ್ ಬಿಸಿಲು ನೋಡಿದ್ರೆ 9 ಸಾಕು, ಅಷ್ಟು ದಿವಸ ಒಣಸ್ಬೇಕಾಗುತ್ತೆ. ಅದ್ರದ್ದು ಎಷ್ಟಿರ್ಬೇಕು ತೇವಾಂಶ? ಕಾಲು ಹೊಡಿತಾ ಇರ್ಬೇಕು ಸರ್, ದಿವಸಕ್ಕೆ 3 ಸರಿ 4 ಸರಿ ಕಾಲು ಹೊಡಿಬೇಕು. ಕಾಲು ಹೊಡಿತಾ ಇರ್ಬೇಕು, ಸ್ವಲ್ಪ ಜಲ್ದಿ ಬರುತ್ತೆ ಸರ್. ಅದ್ರದ್ದು ಎಷ್ಟಿರ್ಬೇಕು ತೇವಾಂಶ? ಅದ್ರದ್ದು ಸೇಮ್ ಸರ್, ಅದು ತೇವಾಂಶ ರೋಗಷ್ಟದು, ಅದು ಓಟಿ ಅಂತ ಬರುತ್ತೆ ಸೇಮ್ ಇದಕ್ಕೆ ಸೇಮ್ ಅದ್ರಂಗೆ. ಅದು ಜಾಸ್ತಿ 11 ಒಳಗೆ ಒಣಗಿದ್ರೆ ಅದು 12 ಅಂತಾರೆ, ಜಾಸ್ತಿ ಒಣಗಿಸಂಗಿಲ್ಲ ಅದು ಸಿರಿನ. 11 ಮೇಲೆ ಇರಬೇಕು ಹೊರತು ಒಳಗೆ ಬರಂಗಿಲ್ಲ, ಒಳಗೂ ಬರಂಗಿಲ್ಲ ಅಂದ್ರೆ ಜಾಸ್ತಿ ಒಣಗಿಸಂಗಿಲ್ಲ. ಅದ ಜಾಸ್ತಿ ಒಣಗಿಸಂಗಿಲ್ಲ, 11 ಒಳಗೆ ಒಣಗಿಸಂಗಿಲ್ಲ ಸರ್. ಈಗ ಅದನ್ನ ಹದವಾಗಿ ಒಣಗಿಸೋದು ಹೆಂಗೆ? ಅದು ಹದವಾಗಿ ಗೊತ್ತಾಗ ಸರ್, ನಾವು ಒಣಗದಾಗ ಕಾಳು ಎಳ್ದಾದಾಗ ಕಡ ಕಣ ಸೌಂಡ್ ಬರುತ್ತೆ ಸರ್ ಟಿವಿ ಹತ್ರ, ಕಡ ಕಡಂಗೆ ಟಾಟ ಅಂದಾಗ ಬಂದಿದ್ದೇ ಮಾಲನ್ನು ರೆಡಿ ಸರ್. ಆ ಟೈಪ್ ಗೊತ್ತಾಗುತ್ತೆ ಸರ್. ಆ ಮಟ್ಟಕ್ಕೆ ಒಣಗಿಸ್ಕೊಂಡು ಅದನ್ನ ತಗೊಂಡೋಗ್ಬೇಕು ಸರ್. ಅವರು ಬರ್ತಾರೆ, ಚೆಕ್ ಮಾಡ್ತಾರೆ, ಮನೆ ಹತ್ರ ಬಂದು ತಗೋಗ್ತಾರೆ, ಏನ್ ಪಾರ್ಟಿಗಳು ಇರ್ತಾರೆ, ಒಣಗಿಸ್ತಾರೆ, ಒಣಗಿಸೋದು ಇಲ್ಲ ಅಂದ್ರೆ ತಗೊಂಡೋಗ್ತಾರೆ, ರೆಡಿ ಇದ್ರೆ ತಗೊಂಡೋಗ್ತಾರೆ ಅಷ್ಟೇ. ಕಾಫಿ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ಕಾಫಿ ಎಲ್ಲ ಇಲ್ಲ, ಏಜೆಂಟ್ ಮುಖಾಂತರ ಕೊಟ್ಬಿಡ್ತೀವಿ ಸರ್. ನಾವು ನೀವೇನು ಮಾರ್ಕೆಟಿಗೆ ತಗೊಂಡೋಗೋದಿಲ್ಲ, ಮಾರ್ಕೆಟ್ಗೆ ತಗೋಲ್ಲ, ಕ್ಯೂರಿಂಗ್ ವರ್ಷಕ್ಕೆ ತಗೋಲ್ಲ, ಇಲ್ಲೇ ಏಜೆಂಟ್ಗಳಿದ್ರೆ ಅವ್ರಿಗೆ ಕೊಟ್ಬಿಡ್ತೀವಿ, ಅವ್ರ ಇದ್ರ ರೇಟ್ ಇರ್ತಾರೆ, ನಮಗೆ ಮೆಸೇಜ್ ಬೇರೆ ಬರ್ತಾ ಇರುತ್ತೆ, ಆ ಮೆಸೇಜ್ ತೆಗ್ದಾಗ ರೇಟ್ ಡಿಪೆಂಡ್ ಬಂದು ಕೊಟ್ಬಿಡ್ತೀವಿ ಸರ್. ಏಜೆಂಟ್ಗಳಿಗೆ ಏನ್ ಲಾಭ ಆಗುತ್ತೆ? ಅವ್ರದ್ದು ಕ್ಯೂರಿಂಗ್ ವರ್ಷ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಆಗ್ತಾ ಇರ್ತಾರೆ, ತಗೋತಾ ಇರ್ತಾರೆ, ಏನೊಂದು ಚೀಲಕ್ಕೆ 50 ರೂಪಾಯಿ ಸಿಕ್ಬೋದು, ಸರ್ ಹೋಗಿ ಟ್ರಾನ್ಸ್ಪೋರ್ಟ್ ಇರುತ್ತೆ, ಸಿಕ್ಬಹುದು ಕಾಣುತ್ತೆ ಸರ್ ಅಷ್ಟೇ ನನಗೆ. ಮೊದಲ ನಮ್ಮ ಹಳೆ ತೋಟ ಇದ್ದಾಗ ನಾವು ಡೈರೆಕ್ಟ್ ಕ್ಯೂರಿಂಗ್ ಹೊಡಿತಾ ಇದ್ದು, ಅವರೇ ಬಾಡಿಗೆ ಕೊಡೋದು ನಮಗೆ ಅವತ್ತಿನ ಕಾಲದಲ್ಲಿ. ಈಗ ಕಾಲ ಬೋರ್ಡ್ ಹೋಗ್ತಾರ, ಈಗ ಬೋರ್ಡ್ ಗಿಡಲ್ಲ ಆ ಟೈಪಲ್ಲಿ ಇಲ್ಲೇ ಕೊಡೋದು ಅನುಕೂಲ ಅಂತೀರಿ? ಇಲ್ಲೇ ಮಾರ್ಕೆಟ್ ನೋಡಿ ಕೊಡೋದು ಅನುಕೂಲ. ನನ್ನ ಏನೆಲ್ಲ ಒಂದೇ ಸಾರಿ ಮಾರಾಟ ಮಾಡ್ತಾರೋ ಅಥವಾ ಹಂತ ಹಂತವಾಗಿ ಮಾರಾಟ ಮಾಡ್ತಾರೋ ಹೆಂಗೆ? ನಮ್ಮ ಪರಿಸರ ಇದ್ದಂಗೆ ಸರ್, ಅರ್ಜೆಂಟ್ ಉಡ್ಬೇಕು ಅಂತ ಒಂದೇ ಸಾರಿ ಇಟ್ಬಿಡೋದು, ಇಲ್ಲ ಅಂದ್ರೆ ಈಗ ಸ್ವಲ್ಪ ಇಟ್ಕೊಂಡಿರೋದು, ಸ್ವಲ್ಪ ಗೊಬ್ಬರಕ್ಕೆ ಬೇಕು ಅಂತ ಇಟ್ಕೊಂಡಿರೋದು, ಒಂದೇ ಸಾರಿ ದುಡ್ಡು ಖರ್ಚಾಗುತ್ತೆ ಅನ್ಕೊಂಡು. ನಾನು ಈ ಸದ್ಯ ಮಾರಿಲ್ಲ ಸರ್ ಕಾಫಿ, ಈ ವರ್ಷ ಮಾರಿಲ್ಲ. ಒಳ್ಳೆ ಬೆಲೆ ಇದೆ ಅಲ್ವಾ ಈ ಸರಿ? ಈ ಸತಿ ಬೆಲೆ ಇತ್ತು ಸರ್, ಬಟ್ ಡೌನ್ ಆಗಿತ್ತು, ಮತ್ತೆ ನಿನ್ನೆಯಿಂದ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಇಂಪ್ರೂವ್ ಆಗಿದೆ ಈ ಬೆಲೆ ಇದ್ರೆ ಸಾಕಾ ನಿಮ್ಗೆ? ಈಗ ಒಂದೇ ಸರಿ ಕೊಡೋದಿಲ್ಲ, ಗೊಬ್ಬರಕ್ಕೆ ಮತ್ತೆ ಬೇರೆದಕ್ಕೆ ಬೇಕಾದಾಗ ಕೊಡ್ತೀನಿ ಅಂತ ಅಂದ್ರಲ್ಲ, ಅದೆಲ್ಲ ತೇವಾಂಶ ನೀವು ಹೇಳಿದ ರೀತಿನಲ್ಲಿ ಇರಬೇಕು ಅಂತ ಅಂದ್ರೆ ಹೆಂಗ್ ಮೇಂಟೈನ್ ಮಾಡ್ತೀರಿ? ಈಗ ಏನ್ ಮಾಡ್ತೀವಿ ಸರ್, ಈಗ ನಮಗೆ ಕಾಫಿ ಇರ್ತೀನಿ ಕಂಜಮೆಂಟ್ಗೆ ಕೊಡ್ಬಿಡ್ತೀವಿ, ಅಲ್ಲಿ ಅವರು ಮೈಸೂರು ತಕ್ಕ ಕಟ್ಟಾಗಿ ಇಟ್ಕೊಂಡಿರ್ತಾರೆ, ನಾವು ಹೇಳ್ದಾಗ ಬಿಲ್ ಹಾಕೊಡ್ತಾರೆ ಸರ್ ಅಷ್ಟೇ. ಮನಸ್ಬಿಟ್ಟು ಇಟ್ಬಿಡ್ತೀರಿ, ಅವರೇ ತಗೊಂಡೋಗ್ಬಿಡ್ತಾರೆ, ಅದೇ ತೇವಾಂಶ ಇರ್ತದೆ, ಅದೇ ತೇವಾಂಶ ಕಾಪಾಡ್ಕೊಡ್ತಾರೆ ಅವರು, ಎರಡು ಸಾವಿರ ಇಟ್ಕೊಂಡು ಕುರಿಗಳ. ನಾವು ಹೇಳ್ದಾಗ ಅವರು ಡೇಟಿ ಬಿಲ್ ಹಾಕೊಡ್ತಾರೆ ಸರ್, ಅವತ್ತು ಏನ್ ರೇಟ್ ಇರುತ್ತೋ ಆ ರೇಟ್ಗೆ ಬಿಲ್ ಹಾಕೊಡ್ತಾರೆ. ಬಿಲ್ ಹಾಕೊಡ್ತಾರೆ ಸರ್. ದುಡ್ಡು ಕಾಸೆಲ್ಲ ತಕ್ಷಣ ಸಿಗುತ್ತಲ್ಲ? ತಕ್ಷಣ ಸಿಗುತ್ತೆ ಸರ್, ಅದೇನಿಲ್ಲ ತೊಂದ್ರೆ, ಲೋಕಲ್ ಜನ ಕೊಡ್ತೀವಿ, ನಾವು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೊಡ್ತೀವಿ ಸರ್. ಅಡಿಕೆ ಎಷ್ಟು ಹಾಕೊಂಡಿದ್ದೀರಾ ಪರಮೇಶ್? ಅಡಿಕೆ ಸರ್ ಇರೋದು 8,000 ಗಿಡ ಇದೆ ಹಳೇದು, ಅದು 20 ವರ್ಷದ ಗಿಡ, ಈಗ ಹಾಕಿರೋದು ಒಂದ್ 2,000 ಗಿಡ ಇದೆ ಸರ್, 4 ವರ್ಷದ್ದು. ಅದೆಲ್ಲ ಚೆನ್ನಾಗಿ ಫಸಲು ಬರ್ತಾ ಇದೆ? 1 ಎಕರೆ ಚೆನ್ನಾಗಿ ಬರ್ತಾ ಸರ್ ಫಸಲು, ಕೊಡ್ತಾ ಇದ್ದೀನಿ ಸರ್, ಡೀಸಿ ಕೊಡ್ತಾ ಇದ್ದೀನಿ, ಹೋದ ವರ್ಷ 60 ಕ್ವಿಂಟಲ್ ಆಗಿತ್ತು, ಅದೇ 2 ವರ್ಷ ನೂಕ ಬಂದಿರೋದು, ಹೋದ ವರ್ಷದ ಲಾಸ್ಟ್ ಮಳೆ ಜಾಸ್ತಿ ಆಯ್ತಲ್ಲ, 10 ಕ್ವಿಂಟಲ್ ಅಷ್ಟು ಮಳೆ ಜಾಸ್ತಿ ಆಗೋದು ಅಷ್ಟು ಒಳ್ಳೇದಲ್ಲ ಅಡಿಕೆಗೆ. ಅಡಿಕೆ ಒಳ್ಳೇದಲ್ಲ, ಅಡಿಕೆ ಒಳ್ಳೆ ಆದ್ರೂ ಚರಂಡಿಗಳಿರ್ಬೇಕು, ಬಂದಿರ್ ಹೋಯ್ತಾ ಇರ್ಬೇಕು, ಇಲ್ಲಂಗಿಲ್ಲ ಆ ತರ ವ್ಯವಸ್ಥೆ ನಾವು ಮಾಡ್ಕೋಬೇಕು ಮಾಡ್ಕೋಬೇಕು. ಈಗ ಮತ್ತೆ ಹೊಸದಾಗಿ ಎಷ್ಟು ಹಾಕಿದ್ರ ಅಡಿಕೆ? ಅಡಿಕೆ ಈಗ ಹೊಸದಾಗಿ ಸರ್ ಹಾಕಿ 3 ವರ್ಷ ಆಯ್ತು, 2,000 ಗಿಡ ಹಾಕಿದೀನಿ ಸರ್. 2,000 ಗಿಡ ಹಾಕಿದ್ರಿ? ಹಳೇದು ಹಳೇದು 1,000 ಗಿಡ ಇದೆ. 1,000 ಗಿಡ ಇದೆ. 1,000 ಗಿಡ ಅಂತ ಅಂದ್ರೆ ಹೆಚ್ಚು ಕಮ್ಮಿ ಒಂದು 1.5 ಎಕರೆ ನಲ್ಲಿದೆ. 1,000 ಗಿಡನ? 1,000 ಗಿಡ ಅದೇ ಒಂದು ಕಲೆಕ್ರಿಗೆ ಬರುತ್ತೆ ಸರ್. ಒಂದು ಕಲೆಕ್ರಿಗೆ ಬರುತ್ತೆ. ಅಡಿಕೆ ಚೆನ್ನಾಗಿ ಫಸಲು ಬರಬೇಕು ಅಂತ ಅಂದ್ರೆ ಏನೇನು ಕೆಲಸ ಮಾಡಬೇಕಾಗುತ್ತೆ? ಅಡಿಕೆ ಮಾಡಬೇಕು ಅಂದ್ರೆ ಏನ್ ಸರ್, ಅದಕ್ಕೆ ಅಡಿಕೆ ಕಳೆ ನಿರ್ವಹಣೆ ಮಾಡಬೇಕು ಫಸ್ಟ್. ದನಿ ಗೊಬ್ಬರ ಹಾಕಿದಷ್ಟು ಬೆಸ್ಟ್ ಸರ್, ಅದಕ್ಕೆ ದನಿ ಗೊಬ್ಬರ ಯಾವಾಗ ಲೀಕ್ ಮಾಡುತ್ತೆ. ನಾವು ದನಿ ಗೊಬ್ಬರ ಹಾಕ್ತಾ ಇರ್ತೀನಿ, ಅದಕ್ಕೇನು ಬಿಡಲ್ಲ, ಏನಪ್ಪ ಎಷ್ಟು ಆರೋ ರೇಟ್ ಆಗಲಿ ದನಿ ಗೊಬ್ಬರ ಹಾಕ್ತೀನಿ, ಹಾಕೋಕೆ ಈಸಿನೇ, ತೋಟದಂಗೆ ನುಗ್ಗೆ ಹಾಕ್ಬೇಕಾಗಿಲ್ಲ, ಬೈಲ್ ಬೈಲ್ ಇರುತ್ತೆ, ಜಲ್ದಿ ಸಪ್ಲೈ ಕೊಟ್ಟು ಹಾಕ್ತೀನಿ. ಆಮೇಲೆ ಕೋಳಿ ಗೊಬ್ಬರನು ಹಾಕ್ತಾರೆ, ಕುರಿ ಗೊಬ್ಬರನು ಹಾಕ್ತಾರೆ. ನಾನು ದನಿ ಗೊಬ್ಬರ ಹಾಕಿದೀನಿ, ಈ ವರ್ಷ ಏನೋ ಕೋಳಿ ಗೊಬ್ಬರನ ಕುರಿ ಗೊಬ್ಬರ ಹಾಕ್ಸಂತ ಮೈಂಡಲ್ಲಿದೆ ಸರ್ ಈಗ. ಮತ್ತೆ ಸೀಮೆ ಗೊಬ್ಬರನು ವರ್ಷಕ್ಕೊಂದು ಕೊಡ್ತೀನಿ. ಇಲ್ಲಿ ಯಾವ್ದು ಕೊಡ್ತೀರಿ ಸೀಮೆ ಗೊಬ್ಬರ? 10-20 ಪ್ಲಸ್ ಉಪಲ ಸರ್. ಯಾವ ಟೈಮಲ್ಲಿ ಕೊಡ್ತೀರಿ? ನಾನು ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀನಿ ಸರ್, ಮಳೆ ಆಯ್ತು, ಜೂನ್ 8 ಮಳೆ ಆಗುತ್ತಾ ಆ ಟೈಮಲ್ಲಿ ಕೊಡ್ತೀನಿ ಸರ್. ಆ ಟೈಮಲ್ಲಿ ಕೊಡ್ತೀರಿ? ಎಷ್ಟು ಕೊಡ್ತೀರ ಒಂದ್ ಗಿಡಕ್ಕೆ? ಒಂದೊಂದು ಗಿಡಕ್ಕೆ 1.5 ಕೆಜಿ ಕೊಡ್ತೀನಿ ಸರ್. 1.5 ಕೆಜಿ ಅಷ್ಟು ಕೊಡ್ತೀರಿ? ಕೊಡ್ತೀನಿ. ಏನ್ ಒಂದ್ ಕಡೆ ಹಾಕ್ತಾರ ಅದನ್ನ ಸುತ್ತಲು ಉದುರಿಸ್ತಾರೆ ಹೆಂಗೆ ಸರ್? ಅದು ಗುಣಿ ಮಾಡಿರ್ತೀನ, ಆ ಗುಣಿ ಒಳಗೆ ಹಾಕೋದು, ಅದ್ರ ದನಿ ಗೊಬ್ಬರ ಇರ್ತಲ್ಲ, ಕುರಿ ಗೊಬ್ಬರ ಗುಣಿಗೆ ಹಾಕೋದು, ಅದ್ರ ಮೇಲೆ ಹಾಕ್ಬಿಡ್ತೀನಿ ಸೇಫ್ ಸರ್. ಅಡಿಕೆಗೆ ಬೇರೆ ಏನು ಅಷ್ಟು ಕೆಲಸ ಇರೋದಿಲ್ಲ ಅಲ್ವಾ? ಅಡಿಕೆಗೆ ಅಷ್ಟೇನು ಕೆಲಸ ಇಲ್ಲ, ಕಳೆ ನಿರ್ವಹಣೆ ಮಾಡೋ ಕೆಲಸ ಅದೊಂದು, ಮತ್ತೆ ಇನ್ನೊಂದು ಇದೊಂದು ರೋಗ ಬರ್ತಾರ ಅದಕ್ಕೆ ಮೇಲೆ ಕೊಂಡಿ ಹೊಡಿತಲ್ಲ ಹುಳ, ಅದಕ್ಕಿಂತ ಔಷಧ ತಂದಿಟ್ಟಿದ್ದೀನಿ, ಅಂತ ಜೀರುಂಡೆ ಹುಳುಗಳು ಸೊಕ್ಕತ್ತ ಬಂದು ಬಿದ್ದಿರ್ತವೆ, ಅದ ತೆಗೆದು ಮತ್ತೆ ಸ್ವಲ್ಪ ನೀರು ಹಾಕಿಡ್ಬೇಕು, ಈಗ ಎಷ್ಟೋ ಅವಾಯ್ಡ್ ಆಗಿದೆ ಮಾತ್ರ. ತಂದಿಟ್ಟಿದ್ದೀನಿ 2 ಬಾಕ್ಸ್ ಎಲ್ಲೋ ಯಾರೋ ನಮ್ಮ ಸ್ನೇಹಿತರಲ್ಲಿದ್ದು ಅಂತ ತಂದಿಟ್ಟಿದ್ದೀನಿ ಸರ್. ಅಡಿಕೆ ಹೇಗೆ ಮಾರಾಟ ಮಾಡ್ತೀರಿ? ಅಡಿಕೆ ಸರ್ ಅವರೇ ಬರ್ತಾರೆ, ಗೌರಿ ಕಳೆದ್ಮೇಲೆ ದೀಪಾವಳಿ ಆದ್ರೆ ಅವರೇ ಇದು ಉಪ್ಪಂಡ ಇದು ಇಷ್ಟು ರೇಟು, ಇದು ತೂಕಕ್ಕೆ ಇಷ್ಟ ಆದ್ರೆ ಇಷ್ಟು, ಇದಂತೂ ಅಡ್ವಾನ್ಸ್ ಕೊಡ್ತಾರೆ. ಅವ್ರ ಟೈಮಲ್ಲಿ 2 ಟೈಮ್ 3 ಟೈಮ್ ಬಂದು ಕುಯ್ಕ್ ಹೋಗ್ತಾರೆ, ಒಂದೇ ಸತಿ ಬರಲ್ಲ ಅಡಿಕೆ ಫಸಲಿಗೆ, ಅದು ಬಲ್ತಂಗೆ 3 ಟೈಮ್ 2 ಟೈಮ್ ಕುಯ್ತಾರೆ. ಅದು ಅಡಿಕೆದು ಅಷ್ಟೇ ಸರ್, ರೀಸಿಗೆ ಕೊಡ್ಬೋದು, ಇಲ್ಲ ಕುಂಟಾಲ್ ಲೆಕ್ಕದಲ್ಲಿ ಆದ್ರೆ ಅಲ್ಲೇ ಮಾಡಿ ಅಡ್ವಾನ್ಸ್ ಕೊಟ್ಟು ಹೋಗಿರ್ತಾರೆ, ಲಾಸ್ಟ್ಗೆ ಅಡ್ವಾನ್ಸ್ ಲೆಕ್ಕಾಚಾರ ಮಾಡ್ತೀವಿ ಸರ್. ನೀವೇ ಮಾಡ್ಸ ಅಂತ ಪ್ರಯತ್ನ ಮಾಡ್ಲಿಲ್ವಾ ಯಾವಾಗ್ಲೂ ಅಡಿಕೆನ? ಅಡಿಕೆ ನಮಗೆ ಆಗಲ್ಲ ಸರ್, ಕೃಷಿ ಮಾಡಲ್ಲ. ಜನ ಬೇಕು, ಜನ ಬೇಕು, ಮರ ಹತ್ತಾರೆ ಬೇಕು, ಆ ಕಸ ಮಾಡ್ರೆ ಬೇರೆ, ನಮ್ ಮಾಡ್ರೆ ಬೇರೆ ಸರ್. ಈಗ 1,000 ಮರದಿಂದ ಎಷ್ಟು ಕ್ವಿಂಟಲ್ ಆಯ್ತು ಕಳಸರಿ? ಸರಿ, 1,000 80 ಕ್ವಿಂಟಲ್ ಸರ್. 80 ಕ್ವಿಂಟಲ್ ಆಯ್ತು. ಹೆಂಗ್ ಕೊಟ್ರಿ? 58 ರೂಪಾಯಿ ಹಾಕೊಟ್ರಿ ಸರ್. 58 ರೂಪಾಯಿ ಒಳ್ಳೆ ರೇಟ್ ಸಿಕ್ಕಿದೆ ಅಲ್ವಾ? ರೇಟ್ ಸಿಕ್ಕೇ ರೇಟ್. ಹಿಂಗೆ ಅಡಿಕೆನು ಕೂಡ ಒಂದಷ್ಟು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಾ ಹಾ, ಅಲ್ಲಿ ಕಳೆ ನಿರ್ವಹಣೆ ಹೆಂಗ್ ಮಾಡ್ತಾರೆ? ಮಿಷನ್ ಮಿಷನ್ನೇ ಒಳ್ಳೇದು ಅಂತೀರ ಅಲ್ವಾ? ಈಗ ಮಿಷನ್ನೇ ಒಳ್ಳೆ ಸರ್. ಈಗ ಲೇಬರ್ ಬಿಟ್ರೆ ಜಾಸ್ತಿ ಸಿಗುತ್ತೆ, ಮತ್ತೆ ತಳತ್ತ ಹೊಡೆಯಲ್ಲ, ಸಿಗೋದು ಇಲ್ಲ ಲೇಬರ್ಗಳು ಹೊಡೆಯಕ್ಕೆ, ಕಳೆಯಿಂದ ಓಡೋಗ್ತಾರೆ. ಮಿಷಿನ್ನೇ ಬೇಸ್ ಸರ್, ಏನ್ ಮಾಡಂಗಿಲ್ಲ. ಆಮೇಲೆ ಸಣ್ಣ ಗಿಡಕ್ಕೆಲ್ಲ ನಾನು ರೋಟ್ರಿ ನೋಡಿಸ್ತೇನೆ, ರೋಟ್ರಿ ಹೊಡಿಸ್ಬಿಟ್ಟು ಬದಿ ಬೀದಿಲಿ 9 ಸಲ ರೋಟ್ರಿ ಉಳಿದಿದ್ದ ಜಾಗ ಇದ್ರಲ್ಲಿ ಹೊಡಿತೀನಿ ಮಿಷಿನ್ ಅಲ್ಲಿ. ತೀರಾ ಮಿಷಿನ್ ಹೊಡಿಯೋಕೆ ಸಖತ್ ಕಾಸ್ಟ್ಲಿ ಆಗುತ್ತೆ. ರೋಟ್ರಿ ಸಖತ್ ಚಿಕ್ಕ ಟ್ರ್ಯಾಕ್ಟರ್ ಇರ್ತಲ್ಲ, ರೋಟ್ರಿ ಹೊಡಿಸ್ಬಿಡ್ತೀನಿ. ರೋಟ್ರಿ ಹೊಡಿಸಿ ಎಷ್ಟೋ ಕಮ್ಮಿ ಆಗುತ್ತೆ. ಉಳಿದ ಜಾಗ ಕಾಫಿ ಗಿಡ ಲೈನ್ ಇರ್ತಲ್ಲ, ಅದನ್ನೇ ಮಾಡ್ತಾರದು ಇವತ್ತು ಕೆಲಸ. ಅದೇ ರೋಟ್ರಿ ಇದು ಮಾಡ್ತಾರೆ ಸರ್. ರೋಟ್ರಿ ಯಾವ ಟೈಮಲ್ಲಿ ಹೊಡಿಸ್ತೀರಿ? ರೋಟ್ರಿ ಈಗ ಮಳೆ ಬಿದ್ದು ಹೊಡ್ಸಾಯ್ತು ಸರ್. ಈಗ ಮೊನ್ನೆ ಒಂದೇ ಸರಿ ಹೊಡ್ಸದ ವರ್ಷದಲ್ಲಿ? ಇನ್ನೊಂದ್ಸತಿ ಡಿಪೆಂಡ್, ಇನ್ನೊಂದ್ಸತಿ ಹೊಡಿಸ್ತೀನಿ. ದೀಪಾವಳಿ ಡ್ರೈ ಬರ್ತಲ್ಲ ಆ ಟೈಮ್. ಈ ಕೊಯ್ಲಿನ ಟೈಮಲ್ಲಿ ಮಾಡಿಸ್ತೀರ ಹೆಂಗೆ? ಕುಯಿಲ್ ಟೈಮ್ ಮಾಡಿಸ್ ಕುಯಿಲ್ ಟೈಮಲ್ಲಿ ನೀಟಾಗಿ ಅಡಕೆ ಎಲ್ಲ ಬಿದ್ದಿದ್ದೆಲ್ಲ ಹೆರ್ಕಬೇಕಲ್ಲ, ಮಾಡಿಸ್ಲೇಬೇಕು. ಕುಯಿಲ್ ಟೈಮ್ ಮಾಡಿಸ್ತೀನಿ. ಆ ಟೈಮಲ್ಲಿ ಒಂದ್ಸರಿ ಮಾಡಿಸ್ಬಿಡ್ತೀರಿ. ರೋಟ್ರಿ ಮಾಡಿಸೋದು ಅನುಕೂಲ ಅಂತೀರಿ? ರೋಟ್ರಿ ಮಾಡಿಸಿದ್ದು ಇದು ಮಿಷಿನ್ ಕೆಲಸ ಕಮ್ಮಿ ಹಿಡಿಯುತ್ತೆ, ರೋಟ್ರಿ ಖರ್ಚು ಕಮ್ಮಿ ಬರುತ್ತೆ ನಮ್ಗೆ. ರೋಟ್ರಿ ಏನ್ ತುಂಬಾ ಏನ್ ಆಳವಾಗಿ ಏನ್ ಉಳುಮೆ ಮಾಡೋದಿಲ್ಲ ಅಲ್ವಾ? ಏನು ಕಳೆ ಇರ್ತದೆ ಅದೊಂದ್ ಚೂರು ಮೊಗ್ಚ ಹಾಕುತ್ತೆ ಅಷ್ಟೇ. ಅಷ್ಟೇ, ಬೇರೆ ಏನ್ ಆಟ ಆಗಲ್ಲ ರೋಟ್ರಿ. ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕಾಳುಮೆಣಸು ಅದು ಇದು ಹಾಕಿದ್ರೆ? ಕಾಳುಮೆಣಸು ಹಾಕಿದ್ದೀವಿ ಸರ್, ಸ್ಲೈಟ್ ರೋಗ ಬಂದು ಸುಮಾರು ಹೋಯ್ತು. ಈ ವರ್ಷ ಏನು ಒಂದು ಅರ್ಧ ಟನ್ ಆಗ್ಬೋದು ಸರ್ ಅಷ್ಟೇ. ಈ ವರ್ಷ ಮೇಲಾಗೋದು ಎಲ್ಲ ಬ್ಲೈಟ್ ಬಂದೆಲ್ಲ ಬಿಡದೆ ಸತ್ತ ಹೋಗೋದೆಲ್ಲ. ಈ ವರ್ಷ ಒಂದು ಅರ್ಧ ಟನ್ ಆಗ್ಬೋದು ಸರ್ ಅಷ್ಟೇ. ಎಲ್ಲ ಬಿಡಿಸಿದ್ರಿ? ಬಿಟ್ಸ್ ರೆಡಿ ಮಾಡಿ ಇಟ್ಟಿದ್ವಿ ಸರ್, ಒಣಗಿಸಿ ಇಟ್ಟಿದ್ದೀನಿ. ಅದು ಅದನ್ನ ಹೆಂಗ್ ಒಣಗಿಸ್ಬೇಕು? ಅದು 2 ಬಿಸ್ತು 2 ಬಿಸ್ತಿಗೆ ಒಣಗುತ್ತೆ ಸರ್, ಗೊತ್ತಾಗ್ಬಿಡುತ್ತೆ ನಮ್ಗೆ. ಇಟ್ಬಿಟ್ಟು ಕ್ಲೀನಾಗಿ ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ರೆ ನೀವು ಏನೇ ಮಳೆ ಬಂದ್ರು ಏನು ಆಗಲ್ಲ ಸರ್. ಅದು ಅದೇ ಮಾಷಿ ಇರುತ್ತೆ. ಈಗ ತನೆ ಎಲ್ಲ ಮಿಷನ್ ಅಲ್ಲಿ ಬಿಡಿಸ್ತೀರಾ ಕೈಲೆ ಇದು ಮಾಡ್ತೀರಾ? ಇಲ್ಲ ಸರ್, ಕೈಲಿ ಬಿಡಿಸಕ್ಕಾಗಲ್ಲ ಮಿಷನ್. ಯಾಕಾಗೋದಿಲ್ಲ ಕೈಲಿ? ಏನು ಆಗಲ್ಲ ಸರ್, ಎಷ್ಟೊಂದು ಬಿಡಿಸ್ತೀರಾ ಕೈಲಿ? ಆಗಲ್ಲ, ಕೈಲಿ ಬಿಡಿಸಕ್ಕೆ ಜನ ಬರಲ್ಲ, ಕುಯಿಲಿ ಇಟ್ಟೋತರ ಇರ್ತು. ಬಿಡಿಸೋಗಿ ಅಂದ್ರೆ ನೀವೆಲ್ಲ ಇನ್ನೊಬ್ರು ಅಂತ ಹೋಗ್ತು. ಅದು ಮಿಷಿನ್ ಇದೆ, ಮಿಷಿನ್ ಹಾಕ್ಬಿಟ್ರೆ ಅದೇ ಅದೇನು ಜಾಸ್ತಿ ಕಷ್ಟ ಏನು ಬಿಡಲ್ಲ. ಕೆಜಿಗೆ 2 ರೂಪಾಯಿ 1 ರೂಪಾಯಿ ತಗೋತಾರೆ ಅಷ್ಟೇ. ಅದೆಲ್ಲ ಮಾಡ್ಸ್ಕೊಂಬತ್ತೀರಿ? ಅದು ಅಲ್ಲೇ ನಾನು ಪುಲ್ಬರ್ಗ ಹೋಗ್ತೀನಲ್ಲ, ಶಾಂತರು ಅಲ್ಲೇ ಮಾಡ್ಕೊಡ್ತಾರೆ. ಅಲ್ಲೇ ಮಾಡ್ಕೊಡ್ತಾರೆ ಸರ್. ಅಲ್ಲಿ ಬಿಡಿಸ್ಕೊಂಡ್ಬಂದು ಒಣಗಿಸ್ಕೊಂಡು ಇಟ್ಕೊಬಿಟ್ರೆ ಆಯ್ತು, ಇಟ್ಕೊಬಿಟ್ರೆ ಆಯ್ತು ಸರ್. ಅದೆಲ್ಲಿ ಮಾರಾಟ ಮಾಡ್ತೀರಿ? ಅದು ಮನ್ಸಿಂಗೆ ಏಜೆಂಟ್ಗಳು ಬರ್ತಾರ, ಇದೇ ಕಾಫಿ ಏಜೆಂಟ್ಗಳೇ 12 ಇರ್ತಾರೆ 2-in-1. ಆ ರೇಟ್ ಅದು ಹೇಳ್ತಾರೆ, ಈ ರೇಟ್ ಇದ್ರು ಹೇಳ್ತಾರೆ, ಅವರು ಅವರೇ ನಮ್ಮ ಪ್ರೊಡಕ್ಟ್ಗಳು ಯಾರು ತಗೊಂಡೋಗ್ತಾರೆ ಸರ್. ದನಕರುಗಳು ಸಾಕಂಡಿಲ್ವ ಪರಮೇಶ್? ದನ ಕರ ಸಾಕಿದ್ರೆ ಸರ್, ಈಗ ನನಗೆ ಒಬ್ಬಂಟಿಗಾಗ ಮಕ್ಕಳೆಲ್ಲ ಹೊರಗಡೆ ಹೋದ್ವಾ, ನಿಮ್ಮ ಮನೆಯಾಗ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ದನ ಕರ ಸಾಕಿಲ್ಲ ಸರ್. ಹಾಲು ಕೊಂಡ್ಕೋತೀನಿ ಇಷ್ಟು ಸರ್, ಡೈರಿಗೆ ಹಾಲು ಆಗ್ತಿದ್ದೆ ನಾನು ತಂದೆ ಕಾಲದಿಂದಲೂ ಆಗ್ತಿದ್ದು 2 ವರ್ಷದಿಂದ. ಎಷ್ಟು ಜನ ಮಕ್ಕಳು ಮತ್ತೆ ಏನೇನು ಮಾಡ್ತಾರೆ ಅವರು? ಸರ್ ನನಗೆ ಒಂದು ಗಂಡು ಒಂದು ಹೆಣ್ಣು, ನಾವು 2 ಜನ ಇಂಜಿನಿಯರ್ ಸರ್. ಇಬ್ರು ಕೆಲಸ ಮಾಡ್ತಾರ ಓದ್ತಾರ? ಓದಲಾಗಿ ಹೋದ ವರ್ಷ ಮದುವೆ ಮಾಡಿ ಸರ್, ಬೆಂಗಳೂರಲ್ಲಿ ಇದೆ ಒಬ್ರು, ಬೆಂಗಳೂರಲ್ಲಿ 2 ಜನ ಬಂದ್ರು, ಇಬ್ರು ಬೆಂಗಳೂರಲ್ಲಿ. ಹಂಗಾಗಿ ನೀವಿಲ್ಲಿ ನೀವು ನಿಮ್ಮ ಮನೆಯವರು ಅಷ್ಟೇ, 2 ಜನ ಒಬ್ಬಂಟಿಗರ ಆಗ್ಬಿಟ್ಟಿದ್ರಿ? ಒಬ್ಬಂಟಿಗರ ಸರ್. ಹಂಗಾಗಿ ದನಕರ ನೋಡಕ್ ಆಯ್ತಿಲ್ಲ ನಿಮ್ಗೆ ಸರ್? ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ಪರಮೇಶ್ ಅವರೇ? ನನಗೆ ಕೃಷಿ ಜೀವನ ಕರೆಕ್ಟ್, ನಮ್ದು ಟೈಮ್ ಲೇಬರ್ ಮಳೆ ಗಿಳೆ ಆದ್ರೆ ನಮ್ ಜೀವನದಷ್ಟು ಜೀವನ ನಿಮ್ದು ಇಲ್ಲ ಸರ್, ಶಿಲ್ದು ಅಂತ ಹೇಳ್ತೀನಿ. ನಮ್ದು ಬೆಸ್ಟ್ ಅಂತ ಹೇಳ್ತೀನಿ ಸರ್. ಬೇಕಾದ್ರೆ ನೀವು ಇನ್ ಟೈಮ್ ಹೋಗ್ಬೇಕು, ಇನ್ ಟೈಮ್ ನಮ್ಗೆ ಇನ್ ಟೈಮ್ ಹೋಗ್ಬೇಕು ಅನ್ನೋದಿಲ್ಲ. ಇವತ್ತು ನೋಡಿ ನಾನು ಡ್ಯೂಟಿ ಹೇಳಿದ್ರು ಪರವಾಗಿಲ್ಲ, ನಾವು ಇರ್ತೀವಿ, ನೀವು ಬರ್ಲೇಬೇಕು ಅಂತ ಬಂದಿರ್ತೀರಿ. ನಾವು ಒಂದ್ ದಿವಸ ರಜಾ ಹಾಕಿದ್ರೆ ಯಾರು ಕೇಳೋದಿಲ್ಲ, 2 ದಿವಸ ರಜಾ ಹಾಕಿದ್ರು ಯಾರು ಕೇಳೋದಿಲ್ಲ ಅಲ್ಲ ಹೇಳಿದ್ದು. ಅಂದ್ರೆ ನಮಗೆ ಕರೆಕ್ಟಾಗಿ ಕಾಲಕ್ರಮಕ್ಕೆ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಬಂದು ಮತ್ತೆ ನಮ್ಮ ಮೂಲಭೂತ ಸೌಕರ್ಯತೆಗೆ ಒಳ್ಳೆ ರೇಟ್ ಸಿಗೋದು ನಮಗೆ, ಅಫಿಷಿಯಲ್ ಜೀವನ ನಮ್ಮ ಜೀವನ ಚೆನ್ನಾಗಿದೆ ಅಂತ ಹೇಳ್ತೀನಿ ಸರ್. ಅಷ್ಟು ಬಗ್ಗೆ ಹೇಳ್ತೀನಿ ಸರ್. ಮನೆ ಮಕ್ಕಳು ಎಲ್ಲ ಈ ಕೃಷಿನಲ್ಲೇ ಮಾಡ್ಕೊಂಡ್ರಿ? ಮಳೆ ಮಕ್ಕಳೆಲ್ಲ ಹೊಸದು ಕೃಷಿನಲ್ಲೇ ಮಾಡ್ತೀವಿ ಸರ್. ನೀವು ಈಗಲೂ ಕೆಲಸ ಮಾಡ್ತೀರಿ? ನಾನು ನನ್ನ ಕೈಲಾದ್ರು ಮಾಡ್ತೀನಿ ಸರ್. ನಾನು ಏನೇನು ಕೆಲಸ ಮಾಡ್ತೀರಿ? ನಾ ಸರ್ ಜಾಸ್ತಿ ಮಾಡೋದು ಅದೇ ಈ ಟೈಮಲ್ಲಿ ನೀರು ಹೊಡೆಯೋದು. ಈಗ ನನ್ನ ಲೇಬರ್ ಬಂದಾಗ ಅವ್ರ ಹಿಂಗಡೆ ಇಟ್ಕೊಂಡು ನಾವು ಸಪೋರ್ಟ್ ಮಾಡಿ ಏನಾದ್ರು ಈ ಸ್ಪ್ರೇ ಮಾಡ್ಬೇಕಾ, ಲ್ಯಾನ್ಸ್ ಹಿಡಿಯೋದು, ಔಷಧಿ ತೊಡೋದು, ಇದೆಲ್ಲ ಕೈಲಾಗಿ ಮಾಡ್ತೀವಿ ಸರ್. ನಾವು ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಳ್ತೀವಿ, ಮಾಡ್ಕೊತೀನಿ ಸರ್. ಬೇರೆ ಕೆಲಸ ಎಲ್ಲ ಮಾಡಕ್ ಜನಗಳು ಸಿಗ್ತಾರ ನಿಮ್ಗೆ? ಇಲ್ಲ ಸರ್ ಸಿಗಲ್ಲ, ಆದ್ರೂ ದೇವಿ ಕೆಲಸ ಇದ್ದಾಗ ಬ್ಯಾಚ್ ಯಾರು ಹುಡುಗರಿಗೆ ಕರೆಸ್ಬಿಟ್ಟು ಒಂದ್ಸರಿ ಮಾಡ್ಕೊಳಿಸ್ಬಿಡ್ತೀನಿ ಸರ್. ಏನಾದ್ರೆ ಈ ಮರಗಸಿ ಪರಗಸಿಗೆಲ್ಲ ಈಗ 1,000 ರೂಪಾಯಿ ಹೋದ ವರ್ಷ ಕೊಟ್ಟಿದ್ದೆ, ಈ ವರ್ಷ 1,200 ಕೇಳ್ತಾ ಇದಾರೆ. 9 ಗಂಟೆ ಮೇಲೆ 2 ಗಂಟೆ ಹೋಗ್ತಾರೆ. ಹೋದ ವರ್ಷ 1,000 ಕೊಟ್ಟಿದ್ದೆ, ಈ 1,200 ಅವರೇ ರೇಟ್ ಮಾಡ್ಕೊಂಡಿದ್ದಾರೆ. ನಾನು ರೇಟ್ ಹೇಳಂಗಿಲ್ಲ ಅವ್ರಿಗೆ. ಅವ್ರು ಏನ್ ಫಿಕ್ಸ್ ಮಾಡ್ತಾರ? ಬರೋದು ಕೊಡ್ಬೇಕು, ಕೊಡ್ಲೇಬೇಕು. ಆನ್ಲೈನ್ ಇನ್ನೊಬ್ಬ ಅಂತಾರೆ. ಹಂಗಾಗಿದೆ ಈ ಕಾಫಿ ಹಣ್ಣು ಕುಯ್ಯೋದು ಆ ಟೈಮಲ್ಲೆಲ್ಲ ಸ್ವಲ್ಪ ಕಷ್ಟ ಆಗೋದಿಲ್ವಾ ಜನ? ಆಗುತ್ತೆ ಸರ್, ಆಗ್ಲೂ ನಾವು ಕೆ ಜಿ ಲೆಕ್ಕ ಕೊಟ್ಟು ಕುಸ್ಬಿಡ್ತೀವಿ. ಅವರು ಜಿಗಿಮ್ಮೆ ಹೆಣ್ಣುಗಳು 800,000 ಅವ್ರು ಕೊಟ್ಟು ಮಾಡ್ಕೋತಾರೆ ಸರ್. ಆ ಟೈಮಲ್ಲಿ ಅವ್ರು ಕೊಟ್ಬೋದು, ನಮ್ಗೂ ಅವ್ರು ಕೊಟ್ಟ ಆಗುತ್ತೆ. ಆ ಟೈಮಲ್ಲಿ ಹಂಗೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರನ್ನ ಉಳಿಸಕಾಲ ಸರ್, 50-50 ನಮ್ದು. ಅವ್ರಿಗೆ ಕೊಟ್ಟು ಉಳಿಯೋದು ನಮ್ ಲೆಕ್ಕ ಸರ್ 50. 1,00,000 ಆದ ಇದ್ರೆ 50,000 ಖರ್ಚು ಆಗುತ್ತೆ, 50,000 ಸರ್ ಅವ್ರಿಗೆ, 50 ನಮ್ಗೆ 50 ಅಷ್ಟೇ. ನನ್ನ ಮೈಂಡ್ ಅಷ್ಟಿದೆ ಸರ್. ಹಂಗಿದೆ. ಒಂದ್ ವರ್ಷದಲ್ಲಿ ಎಷ್ಟು ದುಡಿತೀರಿ ಅಡಿಕೆ ಕಾಫಿ ಕಾಳುಮೆಣಸಿಂದ? ಒಂದು 10,00,000 ಆಗುತ್ತೆ. ಒಂದು 10,00,000 ಆಗುತ್ತೆ. ಅದ್ರಲ್ಲೊಂದು 5,00,000 ಖರ್ಚಾಗುತ್ತೆ, ಇನ್ನ 5,00,000 ನಿಮ್ಗೆ ಉಳ್ಕೊಳ್ಳುತ್ತೆ. ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಒಳ್ಳೇದು ಪರಮೇಶ್ವರ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಬಹಳ ಸೊಗಸಾಗಿ ಇದುವರೆಗೆ ಹಂಚ್ಕೊಂಡ್ರಿ. ನಿಮ್ಮ ಫೋನ್ ನಂಬರ್ ಹೇಳಿ ಒಂದ್ಸರಿ. ನನ್ನ ಫೋನ್ ನಂಬರ್ 7676580067 ಸರ್. ಇನ್ನೊಂದ್ಸರಿ ಹೇಳಿ, 7676580067. ಒಳ್ಳೇದು ಪರಮೇಶ್ವರ, ನಮಸ್ಕಾರ. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದುವರೆಗೆ ಕಾಫಿ ಹಾಗೂ ಅಡಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಜಿ ಬೆಳ್ಳೂರಿನ ಕೃಷಿಕ ಬಿಎಂ ಪರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ಆತ್ಮೀಯ ರೈತ ಬಾಂಧವರೇ, ಹಾಸನ ಜಿಲ್ಲೆಯಲ್ಲಿ ಆರಂಭವಾಗಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಮಾಹಿತಿ ತಮಗಾಗಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ, ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಹಾಸನ, ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು June 2, 2025 ಅಂದರೆ ಇಂದು ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಅರೇಹಳ್ಳಿ ಹಾಗೂ ಮಲ್ಲಸವರ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಚಂದ್ರಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಯೋಜನೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಸುವುದರ ಜೊತೆಗೆ ಈ ಅಭಿಯಾನದ ಮೂಲಕ ಕೃಷಿ ವಿಜ್ಞಾನಿಗಳು ಎಲ್ಲಾ ಹಳ್ಳಿಗಳಿಗೂ ಬಂದು ಕೃಷಿ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ತಿಳಿಸಿಕೊಡುತ್ತಿದ್ದಾರೆ. ಇದರ ಸದುಪಯೋಗವನ್ನ ಜಿಲ್ಲೆಯ ಎಲ್ಲಾ ರೈತರು ಪಡೆದುಕೊಳ್ಳಬೇಕು ಎಂದು ತಿಳಿಸಿಕೊಟ್ಟರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಆಶಿಷ್ ಅವರು ಮಾತನಾಡುತ್ತಾ ರೈತರು ಕೃಷಿ ಭೂಮಿಯನ್ನ ಖರೀದಿಸಲು ಹಾಗೂ ಪಾಳು ಭೂಮಿ ಮತ್ತು ಬಂಜರು ಭೂಮಿ ಉತ್ಪಾದನೆಯನ್ನ ಅಭಿವೃದ್ಧಿಪಡಿಸಲು ಹಾಗೂ ಉತ್ಪಾದಕತೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಕೆನರಾ ಬ್ಯಾಂಕ್ಗಳ ಮೂಲಕ ರೈತರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ, ಕೃಷಿ ಮಿತ್ರ ಕಾರ್ಡ್ ಯೋಜನೆ ಹಾಗೂ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಸಿಗುವ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟರು. ಈ ಕಾರ್ಯಕ್ರಮಕ್ಕೆ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ, ಮಲ್ಲಸವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸರೋಜ, ಮಲ್ಲಸವರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ವಿನೋದ್, ರೈತ ಸಂಘದ ಸದಸ್ಯರಾದ ಶಿವಪ್ಪ ಗೌಡ, ಕೃಷಿ ಅಧಿಕಾರಿ ಹೇಮಂತ್ ಕುಮಾರ್ ಅವರು ಭಾಗವಹಿಸಿದ್ದರು. ಬೆಂಗಳೂರು ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಬಳಕೆ ನಿಯೋಜನೆ ಸಂಸ್ಥೆಯ ವಿಜ್ಞಾನಿಯಾದ ಡಾ ಧರ್ಮರಾಜನ್ ಅವರು ಮಾತನಾಡುತ್ತಾ ಸಮಗ್ರ ಬೇಸಾಯ ಪದ್ಧತಿಗಳ ಅಳವಡಿಕೆ ಜೊತೆಗೆ ಸುಧಾರಿತ ಕೃಷಿ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಮಣ್ಣಿನ ಆರೋಗ್ಯದ ಕಡೆಗೆ ಗಮನಹರಿಸಬೇಕು. ಇದರಿಂದ ಭೂಮಿಯ ಫಲವತ್ತತೆಯು ಹೆಚ್ಚು ಆಗುವುದರ ಜೊತೆಗೆ ಹೆಚ್ಚಿನ ಇಳುವರಿಗೂ ಸಹ ಪೂರಕವಾಗಲಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಭಾರತೀಯ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಇಲ್ಲಿನ ವಿಜ್ಞಾನಿ ಡಾ ಎಸ್ಎಸ್ ಮಂಜನಗೌಡ ಅವರು ಮಾತನಾಡಿ ಕೃಷಿಯಲ್ಲಿ ನೂತನ ತಂತ್ರಜ್ಞಾನಗಳ ಸದ್ಬಳಕೆ, ಮಾರುಕಟ್ಟೆ ಸಂಪರ್ಕ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು ಎಂದು ತಿಳಿಸಿಕೊಟ್ಟರು. ಬೆಂಗಳೂರಿನ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಬಳಕೆ ನಿಯೋಜನೆ ಸಂಸ್ಥೆಯ ವಿಜ್ಞಾನಿಯಾದ ಡಾ ವಸುಂಧರಾ ಅವರು ಮಾತನಾಡಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಮಣ್ಣು ಮಾದರಿ ಸಂಗ್ರಹಣೆ,